3279. ವೆಬ್ಸೈಟ್ https://dtech.karnataka.gov.in. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದೊಳಗ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ, ವಿಷಯ ಕೃಷಿ ಕ್ಷೇತ್ರದಲ್ಲಿನ ಅವಕಾಶಗಳು. ಭಾಗವಹಿಸ್ತಾ ಇದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯರು. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನೆಯ, ನಾನೇನು ಮಾಡಲಿ ಬಡವನೆಯ, ಉಳ್ಳವರು ಶಿವಾಲಯ ಮಾಡುವರು. ಎನ್ನ ಕಾಲೇ ಕಂಬ ದೇಹವಿದೆ ಗೋಲ, ಎನ್ನ ಕಾಲೇ ಕಂಬ ದೇಹವಿದೆ ಗೋಲ, ಶಿರವೇ ಹುನ್ನಿನ ಕಳಸವಯ್ಯ, ಶಿರವೇ ಹುನ್ನಿನ ಕಳಸವಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನೆಯ, ನಾನೇನು ಮಾಡಲಿ ಬಡವನೆಯ, ಉಳ್ಳವರು ಶಿವಾಲಯ, ಉಳ್ಳವರು ಶಿವ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನೆಯ. ಥ್ಯಾಂಕ್ ಯು. ಅಕ್ಷತಾ, ನೀವು ಹಾಡಿದ ಬಸವೇಶ್ವರ ವಚನ ತುಂಬಾ ಚೆನ್ನಾಗಿತ್ತಮ್ಮ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಅಂದ್ರೆ ಹಣವಂತರು ಶಿವಾಲಯ ಮಾಡಬಹುದು ಅನ್ನೋ ಅರ್ಥದಲ್ಲಿ ಸಮಕಾಲೀನವಾಗಿ ನಾವು ಆಲೋಚನೆ ಮಾಡಿದರೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಬಹುದು, ದೊಡ್ಡ ದೊಡ್ಡ ಕಂಪನಿಗಳನ್ನು ಮಾಡಬಹುದು, ಶ್ರೀಮಂತರು. ನಾನು ಬಡವ ಏನು ಮಾಡಬಹುದು ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡೋದಾದರೆ, ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಬಡವರು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸರಿಯಾ? ನಾವು ಏನೋ ಸಾಧನೆ ಮಾಡಿದ್ರು, ಯಾವ್ದೋ ಒಂದು ಮಠದಲ್ಲಿ ಇದ್ರು ನಾವು ಅದನ್ನ ಹೇಳ್ಕೊಳ್ಳೋದಾಗ್ಲಿ ಅಥವಾ ಅದನ್ನ ತೋರಿಕೆಗಾಗ್ಲಿ ಮಾಡಬಾರ್ದು. ನಮ್ದು ನಿಷ್ಠೆ ಅಥವಾ ನಮ್ದು ಭಕ್ತಿ ಏನಿದ್ರು ಮನಸ್ಪೂರ್ವಕವಾಗಿ ನಾನು ಎಷ್ಟೋ ದೇವರಲ್ಲಿ ನಾನು ಕೆಳಗ್ ಮಟ್ಟಕ್ಕೆ ಇದ್ದೀನಿ ಅನ್ನೋ ಒಂದು ಇದು ಇರ್ಬೇಕು ನಮ್ಗೆ ಭಾವನೆ, ಹೊರತು ನಾವು ಹಂಬಲ್ ಆಗಿರ್ಬೇಕು ಅಂತೀರಿ. ಆದ್ರೆ ಬಡವ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕೂಡ ಅಪರಾಧ ಅನ್ನುವಂತ ಸ್ಥಿತಿ ಇದು ಸಮಕಾಲೀನವಾಗಿ. ನಾನು ಬಡವ, ನನ್ನಿಂದ ಏನು ಸಾಧ್ಯ ಇಲ್ಲ ಅಂತ ಅಕ್ಸೆಪ್ಟ್ ಮಾಡಿದ್ರೆ ಅದನ್ನ ದೇವರು ಮೆಚ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ದೇವರಲ್ಲಿ ನಾವು ನಂಬಿಕೆ ಇಟ್ಕೊಂಡು ಭಕ್ತಿಯಿಂದ ಹೇಳಿದ್ರು ಕೂಡ ಬಡವ ಅನ್ನೋದು ಯಾವ ರೀತಿಯಿಂದ ಸೃಷ್ಟಿ ಆಗ್ತದೆ? ಕಾಯಕದಲ್ಲಿ ನಂಬಿಕೆ ಇರೋನು ಯಾವಾಗಲಾದ್ರೂ ಬಡವ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ನಮ್ಮ ಕಾಯಕದಲ್ಲಿ ನಾವು ಶ್ರದ್ಧೆ ಇಟ್ಕೋಬೇಕು, ನಾವು ಮಾಡುವ ಕಾರ್ಯದಲ್ಲಿ ನಮ್ಗೆ ನಿಷ್ಠೆ ಇರಬೇಕು, ಖಂಡಿತವಾಗ್ಲೂ ಬಡತನವನ್ನ ಮೀರ್ಲಿಕ್ಕೆ ಸಾಧ್ಯ ಇದೆ. ಹೌದಾ? ಬಡತನವನ್ನ ಮೀರ್ಬೇಕು ಅಂತಂದ್ರೆ ಏನ್ ಮಾಡಬಹುದು ನಿಮ್ಮ ದೃಷ್ಟಿಕೋನದಲ್ಲಿ? ನಮ್ಮ ಕಾಯಕರನ್ನ ನಾವು ಕರೆಕ್ಟ್ ಆಗಿ ಮಾಡ್ಬೇಕು, ನಿಷ್ಠೆಯಿಂದ ಮಾಡ್ಬೇಕು. ನಾವ್ ಏನೋ ಒಂದು ಕೆಲಸ ಮಾಡಿರೋ ಅದನ್ನ ಪ್ರೀತಿಯಿಂದ ಮಾಡ್ಬೇಕು, ನಾವ್ ಅದನ್ನ 100% ಕೊಡ್ಬೇಕು ಅದರಲ್ಲಿ ಅಂತ ಹೇಳ್ತೀನಿ ಸರ್. ಆಮೇಲೆ ಬಡತನ ಅನ್ನೋದು ಕೇವಲ ಹಣದ ದೃಷ್ಟಿಯಿಂದ ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾನಸಿಕವಾಗಿನೂ ನಮ್ಮ ಹತ್ರ ಸಾಕಷ್ಟು ದುಡ್ಡು ಇರ್ಬೋದು, ಆದ್ರೆ ನಮ್ಮಲ್ಲಿ ಶ್ರೀಮಂತ ವಿಚಾರಗಳೇ ಇಲ್ಲ ಅಂತಂದ್ರೆ ನಾವು ಬಡವರೇ ಆಗ್ಬಿಡ್ತೀವಿ. ಹೌದಾ? ನಮ್ಮ ವಿಚಾರಧಾರೆಗಳನ್ನ ಕೂಡ ನಾವು ಬದಲಾಯಿಸ್ಕೊಳ್ಬೇಕಾಗತ್ತೆ. ನಮ್ಮ ಆಲೋಚನೆಗಳು ಯಾವಾಗಲೂ ಸಮಾಜಮುಖಿ ಆಗಿರ್ಬೇಕಾಗಿರತ್ತೆ. ನಿಮ್ಗೇನು ಅನಿಸ್ತದೆ? ನಿಜ ಸರ್, ಒಪ್ಕೊಂತೀನಿ ಸರ್ ಈ ಮಾತು. ಯಾಕಂದ್ರೆ ನಾವ್ ಎಷ್ಟೋ ಇದು ಇದ್ರು ನಮ್ಮ ಕ್ವಾಲಿಟೀಸ್ ಮ್ಯಾಟರ್ ಆಗ್ತಾವ ಸರ್. ನಮ್ಮಲ್ಲಿ ಇರೋ ಒಳ್ಳೆ ಗುಣ ಅಥವಾ ನಮ್ಮ ಒಳ್ಳೆತನ ಯಾವತ್ತು ನಮ್ ಕೈ ಬಿಡಲ್ಲ. ಒಂದಲ್ಲ ಒಂದ್ ದಿವಸ ಅದ್ ನಮ್ ಕೈ ಹಿಡ್ದೇ ಇಡುತ್ತೆ. ಬೇರೆ ಯಾವ್ದೋ ಒಂದ್ ಪಾಯಿಂಟ್ ಅಲ್ಲಿ ನಾವು ನೆಗೆಟಿವ್ ಇದ್ರು ನಾವ್ ಪ್ರತಿಯೊಬ್ಬರಿಗೂ ಒಂದ್ ಮಾಡಿದ್ದು ಒಂದ್ ಹೆಲ್ಪ್ ಆಗ್ಲಿ, ಒಂದ್ ಏನೋ ಒಂದು ಅದು ದೇವ್ರು ನಮ್ಗೆ ಕೈ ಹಿಡ್ದೇ ಹಿಡಿತಾನ ಒಂದು ನಂಬಿಕೆ ಇದೆ ಸರ್. ಆ ದಿಸೆಯಲ್ಲೇ ನೀವು ಆಲೋಚನೆ ಮಾಡಿ ಮಾಡ್ತೀರಿ, ನಿಮ್ಮ ಜೀವನವನ್ನ ಅದೇ ರೀತಿ ರೂಪಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತಿರೋ ಹಾಗೆ. ಹೌದು ಸರ್, ಅದು ಒಂದು ಪಾಯಿಂಟ್ ಆಗುತ್ತೆ ಸರ್, ಯಾಕಂದ್ರೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸರ್. ತುಂಬಾ ಸಂತೋಷ ಅಮ್ಮ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಪ್ರೀತಿ ಅಣ್ಣಪ್ಪ ಕಿತ್ತೂರ್. ನಾನು ಹುಟ್ಟಿ ಬೆಳೆದಿದ್ದು ಹಿಪ್ಪರಿಗೆ ಎಂಬ ಪುಟ್ಟ ಗ್ರಾಮ, ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಸರ್. ಗ್ರಾಮ ಕೃಷ್ಣಾ ನದಿ ದಂಡೆಯಲ್ಲಿದೆ. ನಮ್ಮ ತಂದೆ ಹೆಸರು ಅಣ್ಣಪ್ಪ ಪರುತಪ್ಪ ಕಿತ್ತೂರ್, ತಾಯಿ ಮೀನಾಕ್ಷಿ ಅಣ್ಣಪ್ಪ ಕಿತ್ತೂರ್. ನನಗೆ ಒಬ್ಳು ಚಿಕ್ಕ ತಂಗಿ ಇದ್ದಾಳೆ ಮತ್ತೆ ತಮ್ಮ ಇದ್ದಾರೆ. ನಾನಿವಾಗ ಡಿಗ್ರಿ ಫೈನಲ್ ಇಯರ್ ಓದ್ತಿದ್ದೀನಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ. ಕಮ್ಯುನಿಟಿ ಸೈನ್ಸ್ ಅನ್ನೋ ಡಿಗ್ರಿನ ಫೈನಲ್ ಇಯರಲ್ಲಿ ಓದ್ತಿದ್ದೀನಿ. ತಮ್ಮ ಫಸ್ಟ್ ಇಯರ್ ಬಿ ಎಸ್ ಸಿ ಓದ್ತಿದ್ದಾನೆ ಇಲ್ಲೇ ಜೆ ಎಸ್ ಎಸ್ ಧಾರವಾಡಲ್ಲಿ. ಆಮೇಲೆ ತಂಗಿ ಫಸ್ಟ್ ಗ್ರೇಡ್ ವುಮೆನ್ಸ್ ಕಾಲೇಜಲ್ಲಿ ಪಿ ಯು ಸಿ ಓದ್ತಿದ್ದಾಳೆ ಸರ್. ತಮ್ದು ಒಂದು ಕೃಷಿ ಕುಟುಂಬನ? ಹೌದು ಸರ್, ಕೃಷಿ ಕುಟುಂಬ. ಹೊಲ ಇದೆ, ಆದ್ರೆ ಹೊಲನ ಬೇರೆದವ್ರಿಗೆ ಮಾಡೋ ಕೊಟ್ಟಿದೀವಿ. ಪಪ್ಪ ಒಬ್ರು ಬಾಂಡ್ ರೈಟರ್ಸ್ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ, ಬಾಗಲಕೋಟೆ ಜಿಲ್ಲಾ ದಸ್ತು ಬರಹಗಾರರು. ಇವಾಗ ಜಮಖಂಡಿ ಮಿನಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವಾಗ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಮ್ಯುನಿಟಿ ಸೈನ್ಸ್ ವಿಭಾಗದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಿ. ಹೌದು ಸರ್. ಮತ್ತೆ ಕೃಷಿ ಕಡೆ ವಾಪಸ್ ಹೋಗ್ಬೇಕು ಅಥವಾ ಕೃಷಿಯಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತಿದ್ಯಾ, ಅಥವಾ ಏನು ಗುರಿ ಇಟ್ಕೊಂಡಿದ್ದೀರಿ ನೀವು? ಸರ್, ಕೃಷಿಯಲ್ಲಿ ಅಂದ್ರೆ ನಮ್ದೇನ್ ಒಂದ್ 4 ಎಕರೆ ಜಮೀನ್ ಇತ್ತಲ್ಲ ಸರ್, ಅದೆಲ್ಲ ಜೌಳು ಭೂಮಿ ಆಗಿತ್ತು ನಮ್ದು. ಇಲ್ಲಿವರೆಗೂ ಏನ್ ಬೆಳೆದ್ರು ಬರೀ ಕಬ್ಬು ಬೆಳಿತಿದ್ರು, ಇಲ್ಲಾಂದ್ರೆ ಗೋಧಿ ಸದಕ ಬೆಳಿತಿದ್ರು ಸರ್. ಇವಾಗ ಅದ ಜೌಳು ಪೈಪ್ ಹಾಕ್ಸಿ ಸಲೈನ್ ಪೈಪ್ ಎಲ್ಲ ಹಾಕ್ಸ್ಬಿಟ್ಟು ಭೂಮಿ ಸ್ವಲ್ಪ ಫಲವತ್ತತೆ ಬಂದಿದೆ. ಯಾವತ್ತು ಕೃಷಿ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಎಲ್ಲಿವರೆಗೂ ಅಂದ್ರೆ ನನ್ ಕಮ್ಯುನಿಟಿ ಸೈನ್ಸ್ ಅಲ್ಲಿ ಬಂದು ನಮ್ದೊಂದು 5 ಡಿಪಾರ್ಟ್ಮೆಂಟ್ ಏನಿದಾವೆ ಅವನಷ್ಟು ಚೆನ್ನಾಗಿ ಕಲಿತಿದ್ವಿ. ಒಬ್ರು ಯಾರೋ ಒಂದ್ ಲೆಕ್ಚರ್ ಅಲ್ಲಿ ಹೇಳ್ಬೇಕಾದ್ರೆ ನ್ಯೂಟ್ರಿ ಗಾರ್ಡನ್ ಮಾಡೋದು ಒಂದು ಕೆಲಸ ಅಲ್ಲ, ಅದೊಂದು ಹಾಬಿಯಾಗಿ ಕೂಡ ನೀವು ಮಾಡ್ಕೋಬಹುದು ಅಂತ ಒಂದ್ ಲೆಕ್ಚರ್ ಅಲ್ಲಿ ಕೇಳಿದ್ದೆ ಸರ್. ನನಗೆ ಅವತ್ತಿಂದ ನಾನು ಯಾವುದೇ ಒಂದು ಕೆಲಸ ಮಾಡ್ಲಿ, ಯಾವುದೇ ಒಂದು ಪೊಸಿಷನ್ ಅಲ್ಲೂ ಇರ್ಲಿ, ನಾನೊಂದು ನ್ಯೂಟ್ರಿ ಗಾರ್ಡನ್ ಮಾಡ್ಕೋಬೇಕು, ಕಿಚನ್ ಗಾರ್ಡನ್ ಮಾಡ್ಕೋಬೇಕು ಅಂತ ಅನ್ಸಿತ್ತು ಸರ್. ಅಂದ್ರೆ ಲೈಕ್ ವೀಕೆಂಡ್ ಅಗ್ರಿಕಲ್ಚರ್ ತರ ಮಾಡ್ಕೋಬಹುದಲ್ಲ, ಯಾಕೆ ಸಾಧ್ಯ ಇಲ್ಲ ಅದು? ಇವಾಗ ಎಷ್ಟೊಂದು ನಾವು ಹೊಲದಲ್ಲಿ ಬೆಳೆದಿರ್ತಾರ, ಅದ್ ಪೆಸ್ಟಿಸೈಡ್ಸ್ ಇರುತ್ತೆ, ಕೆಮಿಕಲ್ ಫರ್ಟಿಲೈಸರ್ಸ್ ನ ಹಾಕಿ ಬೆಳೆಸಿರ್ತಾರೆ ಸರ್, ಅದನ್ನೆಲ್ಲ ಕೊಂಡು ತಿಂತೀವಿ. ಇವಾಗ ಹೇಳ್ತಾರೆ ಚೆನ್ನಾಗಿರೋ ಆಹಾರನ ಊಟ ಮಾಡ್ಬೇಕು ಅಂತ ಹೇಳ್ತಾರೆ. ಹಂಗೆ ಒಬ್ರಲ್ಲಿ ನಾವು ನಮ್ದು ಒಂದು ಕೃಷಿ ಮೇಳ ನಡೆಯುತ್ತೆ ಸರ್, ಅವತ್ತೊಬ್ರು ನಂಗೆ ಪ್ರಶ್ನೆ ಮಾಡಿದ್ರು, ಎಲ್ರು ಇವಾಗ ಈಗಿನ ಕಾಲದಲ್ಲಿ ಆರೋಗ್ಯವಾಗಿರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಮಣ್ಣಿಂದಾನೇ ವಿಷ ಬರಕತೈತಿ ಅಂತ ಹೇಳಿದ್ರು ಸರ್. ಏನ್ ಮಾಡೋದು, ನಾವೇನ್ ಕೊಂಡ್ಕೊಂಡ್ರು ಎಲ್ಲ ಕೆಮಿಕಲ್ ಫರ್ಟಿಲೈಸರ್ದೇ ಇರುತ್ತೆ, ಎಲ್ಲ ಕೆಮಿಕಲ್ ಅನ್ನೇ ನಾವು ಊಟ ಮಾಡ್ತಿದೀವಿ ಅಂತಂದ ಹೇಳಿದಾಗ, ನಿಮ್ದನ್ನ ನೀವೇ ಆರ್ಗ್ಯಾನಿಕ್ ಆಗಿ ಬೆಳ್ಕೋರಿ ಎಲ್ಲ, ಯಾಕೆ ಮಾಡ್ಕೋಬಾರ್ದು? ಒಂದ್ ಮನೇಲಿ ಒಂದ್ ಸಣ್ಣ ಹಿತ್ಲ ಇರುತ್ತೆ, ಒಂದ್ ಸ್ವಲ್ಪ ನಿಮ್ ತರಕಾರಿನ ನೀವೇ ಆರ್ಗ್ಯಾನಿಕ್ ಆಗಿ ಬೆಳ್ಕೊಂಡ್ರೆ ಆರ್ಗ್ಯಾನಿಕ್ ಫುಡ್ ಅನ್ನ ನೀವು ಊಟ ಮಾಡ್ಬೋದು ಅಂತ ಒಂದು ಲೆಕ್ಚರ್ ಅಲ್ಲಿ ಹೇಳಿದ್ರು ಸರ್. ಅವತ್ತಿಂದ ನಾನು ಇನ್ಸ್ಪೈರ್ ಆಗಿದ್ದೀನಿ, ಅವತ್ತಿಂದ ನಂಗೆ ಕೃಷಿ ಮಾಡ್ಬೇಕು ಅಂತ ಅನ್ಸಿದೆ ಸರ್. ಒಂದು ಕಾಲಕ್ಕೆ ಈ ಪರಂಪರೆ ಅಥವಾ ಈ ಸಂಸ್ಕೃತಿ ಎಲ್ಲರ ಮನೆಯಲ್ಲೂ ಇತ್ತು, ಎಲ್ಲರ ಮನೆ ಹಿಂದ್ಗಡೆ ಒಂದು ಹಿತ್ಲ ಅಂತ ಇರ್ತಿತ್ತು. ಈಗ ಹಿತ್ಲ ಅನ್ನೋ ಕನ್ಸೆಪ್ಟ್ ಹೋಗ್ಬಿಟ್ಟಿದೆ, ಹೌದಾ? ಅವಾಗ ಎಲ್ಲರೂ ತಮ್ಮ ತರಕಾರಿನಾಗ್ಲಿ ಮನೆಗೆ ಏನೇನು ಬೇಕೋ ಅದನ್ನ ಅಲ್ಲೇ ಬೆಳ್ಕೋತಾ ಇದ್ರು, ದೈನಂದಿನವಾಗಿ ಅದನ್ನೇ ಬಳಸ್ತಾ ಇದ್ರು. ಈಗ ಪ್ರತಿಯೊಂದನ್ನು ಮಾರುಕಟ್ಟೆಯಿಂದ ಕೊಂಡ್ಕೊಳ್ಳೋ ಸ್ಥಿತಿ ನಿರ್ಮಾಣ ಆದ್ಮೇಲೆ ಮಾರುಕಟ್ಟೆಗೆ ಸಪ್ಲೈ ಮಾಡುವ ರೈತ ಕೂಡ ಕಮರ್ಷಿಯಲ್ ಆಗಿ ಥಿಂಕ್ ಮಾಡೋದು ಸದ್ಯದ ಪರಿಸ್ಥಿತಿಯಲ್ಲಿ ತಪ್ಪು ಅಂತೂ ಹೇಳಕ್ಕಾಗಲ್ಲ. ಆದ್ರೆ ಬೆಳೆ ಬೆಳೆಯುವ ರೈತ ಎಷ್ಟರ ಮಟ್ಟಿಗೆ ಅಲ್ಲಿ ಕೆಮಿಕಲ್ ಬಳಸ್ತಾನೆ ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಬಳಸ್ತಾನೆ, ಅದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ನಮ್ಮನ್ನೇ ನಾವು ನಿಯಂತ್ರಣ ಮಾಡಬಹುದು, ಅಥವಾ ಒಬ್ಬ ಸಾಮಾನ್ಯ ರೈತನಿಗೆ ಎಷ್ಟರ ಮಟ್ಟಿಗೆ ನಾವು ಸರಿಯಾದ ಮಾಹಿತಿಯನ್ನ ನೀಡಬಹುದು ಅನ್ನೋದ್ರ ಬಗ್ಗೆ ಒಬ್ಬ ಸಹವನ ವಿಜ್ಞಾನದ ವಿದ್ಯಾರ್ಥಿಯಾಗಿ ನೀವು ಏನ್ ಹೇಳಿಕೆ ಇಷ್ಟಪಡ್ತೀರಿ? ಸರ್, ದುಡ್ಡು ಅನ್ನೋದನ್ನ ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡಬಹುದು. ಇವಾಗ ದುಡ್ಡನ್ನೇ ನಾವು ತಿನ್ನಕಾಗಂಗಿಲ್ಲ, ದುಡ್ಡಿಂದ ನಾವು ಊಟ ಕೊಂಡ್ಕೋಬಹುದು, ಎಲ್ಲ ಮಾಡಬಹುದು. ದುಡ್ಡನ್ನ ಕೊಟ್ಟು ವಿಷ ಸೇವನೆ ಅಂತೂ ಮಾಡಬಾರ್ದು ನಾವು, ಯಾಕಂದ್ರೆ ನಮ್ದು ಆರೋಗ್ಯ ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ, ನಮ್ದು ಪ್ರತಿಯೊಂದು ಹಂತದಲ್ಲೂ ನಮ್ದು ಆರೋಗ್ಯ ಕ್ಷೀಣಿಸ್ತಾ ಬಂದ್ರೆ ಪೀಳಿಗೆನೆ ಬದುಕೋದು ಕಷ್ಟ ಆಗುತ್ತೆ. ಇವಾಗ ನಮ್ಮಷ್ಟಕ್ಕಷ್ಟೇ ಒಂದ್ ಕೆಲವೊಬ್ರು ಏನ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಬೇಕೋ ಚೆನ್ನಾಗಿರೋದನ್ನ ಇಟ್ಕೋತಾರೆ, ಬೇಡದಾಗಿರೋದನ್ನ ಹೆಂಗೋ ಮಾಡಿ ಸಾಗಿಸ್ಬಿಟ್ರಾಯ್ತು. ಕಮರ್ಷಿಯಲ್ ಮೈಂಡ್ ಇರೋರು ಹಂಗ ಮಾಡ್ತಾರೆ ಸರ್, ಆ ರೀತಿ ಮಾಡೋದು ತಪ್ಪು. ನಾವು ಚೆನ್ನಾಗಿರ್ಬೇಕು, ನಮ್ಮವರು ಚೆನ್ನಾಗಿರ್ಬೇಕು ಅಂತ. ಇವಾಗ 1960s ಅಲ್ಲಿ ಗ್ರೀನ್ ರೆವಲ್ಯೂಷನ್ ಅಂತ ಮಾಡಿದ್ರು, ಇವಾಗ ಜನಸಂಖ್ಯೆ ಬಹಳ ಇತ್ತು, ಆಹಾರನ ಎಲ್ರಿಗೂ ಆಹಾರ ಬೇಕೇ ಬೇಕು ಅಂತಂದು ಫರ್ಟಿಲೈಸರ್ಸ್ ನ ಯೂಸ್ ಮಾಡಿಬಿಟ್ಟು ಮಾಡಿದ್ರು ಸರ್. ಆದ್ರೆ ಬಟ್ ಇವಾಗ ಅದು ಸಿಚುವೇಶನ್ ಬಂದಿಲ್ಲ, ಎಲ್ಲ ಭೂಮಿ ಫಲವತ್ತತೆ ಕಳ್ಕೊಂಡಿದೆ, ಎಲ್ಲ ಕಳ್ಕೊಂಡಿದೆ. ಯಾವ ರೀತಿ ಮತ್ತನ್ನ ನಾವು ಮರು ಕಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ಎಲ್ಲ ರೈತರು ಹೋಗ್ಬೇಕು ಅಂತ ಹೇಳ್ತೀನಿ ಸರ್. ಸಾಧ್ಯ ಆದ್ರೆ ಅವ್ರದಷ್ಟು ಫೀಲ್ಡ್ ಅಲ್ಲಿ ಅವರೇ ಒಂದು ಕಿಚನ್ ಗಾರ್ಡನ್ ನ ಹಾಬಿಯಾಗಿ ಮಾಡ್ಲಿ, ಅದೇ ಕೆಲಸ ಬೇಡ, ಅದೇ ಪ್ರೊಫೆಷನಲ್ ಲೈಫ್ ಬೇಡ, ಹಾಬಿಯಾಗಿ ಮಾಡ್ಕೊಂಡ್ರು ಒಳ್ಳೇದು ಸರ್, ಆರೋಗ್ಯವಾಗಿರಕ್ಕಾಗುತ್ತೆ ಅವರು. ಆದ್ರೆ ಈಗ ನೀವು ಹೇಳಿದ್ರಿ 1960s ಗ್ರೀನ್ ರೆವಲ್ಯೂಷನ್ ಆಯ್ತು, ಯಾಕಂದ್ರೆ ಎಲ್ಲರ ಹೊಟ್ಟೆಗೂ ಆಹಾರ ಕೊಡಬೇಕು ಅನ್ನೋದು ಒಂದೇ ಗುರಿ ಆಗಿತ್ತು ಅವಾಗ. ಆದ್ರೆ ಈಗ ಇನ್ನೂ ಜಾಸ್ತಿ ಆಗಿದೆ ಪಾಪ್ಯುಲೇಷನ್, ಆದ್ರೆ ನಮ್ಮ ಆಹಾರ ಉತ್ಪಾದನೆ ಹೆಚ್ಚಾಗಿದೆ, ಅದು ಸರಿ. ಆದ್ರೆ ಭೂಮಿ ಫಲವತ್ತತೆ ಕಳ್ಕೊಳ್ತಾ ಇದೆ ಮತ್ತು ಆಹಾರದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಆದರೆ ಎಲ್ಲವನ್ನೂ ಸಾವಯವ ಕೃಷಿ ಮುಖಾಂತರ ನಾವು ಎಲ್ಲರ ಹೊಟ್ಟೆನು ತುಂಬಿಸ್ಲಿಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯ ಇದೆಯಾ? ಇದೊಂದು ಚಾಲೆಂಜಿಂಗ್ ಟಾಸ್ಕ್ ಅಂತ ಅನಿಸ್ತೋ ಇಲ್ವೋ? ಇದು ಚಾಲೆಂಜಿಂಗ್ ಸರ್. ಯಾಕಂದ್ರೆ ಒಂದು ರೈತ ಒಂದು ಎಕರೆಯಲ್ಲಿ ಸಾವಯವ ಕೃಷಿ ಮಾಡ್ತಿದ್ದಾನಂದ್ರೆ ಅವ್ನ ಅಕ್ಕಪಕ್ಕದವರು ಸಾವಯವ ಮಾಡ್ತಿದ್ರೆ ಮಾತ್ರ ಅವನದು ಒಂದು ಎಫರ್ಟ್ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ ಸರ್. ಭೂಮಿಲಿ ಎಷ್ಟು ರಾಸಾಯನ ತುಂಬಿಕೊಂಡಿದೆ ಅಂದ್ರೆ ಈಗ ನೀರ್ ಹೆಂಗ್ ಹರಿಯತ್ತಲ್ಲ ಹಂಗ ಒಂದು ಹೊಲದಿಂದ ಇನ್ನೊಂದು ಹೊಲದಕ್ಕೆ ಹರ್ಕೊಂಡ್ ಬಂದಿರುತ್ತೆ. ಇವನೊಬ್ನೇ ಸಾವಯವ ಮಾಡಕತ್ರೆ ಅವ್ನ ಪಕ್ಕದಲ್ಲೇ ಅವ್ನು ಕೆಮಿಕಲ್ ನ ಸ್ಪ್ರೇ ಮಾಡಿದ್ರೆ ಅದು ಈ ರೈತನ ಬೆಳೆಗೂ ಬರುತ್ತೆ ಅಂತ ನಾನು ಭಾವಿಸ್ತೀನಿ ಸರ್. ಮತ್ತಿವಾಗ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತ ಜಾಸ್ತಿ ಆಗುತ್ತೆ ಸರ್. ಏನೇನು ಫೆರಿಷೇಬಲ್ ಗೂಡ್ಸ್ ಬೆಳೆದಿರ್ತಾರಲ್ಲ ಅದು ಎಲ್ಲ ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ ಅಂತ ಮಾಡ್ತಾರೆ ಸರ್. ಅದನ್ನ ಸಂಗ್ರಹಣೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರಲ್ಲ ಸರ್. ಅದಕ್ಕೆಲ್ಲ ಗೌರ್ಮೆಂಟ್ಸ್ ಕೆಲವೊಂದಿಷ್ಟು ಸ್ಕೀಮ್ಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಿರತ್ತೆ ಸರ್. ಲಾಭ ಪಡ್ಕೋಬೇಕು, ಅದರದೆಲ್ಲ ಲಾಭ ಪಡ್ಕೊಂಡು ಫಲಾನುಭವಿಗಳಾಗಬೇಕು ಸರ್ ಅವರು. ಅಂದ್ರೆ ಇಲ್ಲಿ ಕೃಷಿ ಮಾಡೋದ್ರ ಜೊತೆಗೆ ಕೃಷಿ ಉತ್ಪನ್ನದ ಉತ್ಪಾದನೆ ಅದರ ಸಂಗ್ರಹ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತೀರಿ ನೀವು? ಹೌದು ಸರ್. ತುಂಬಾ ಸಂತೋಷ. ಅಮ್ಮ ನಮಸ್ತೆ ಸರ್, ನನ್ನ ಹೆಸರು ಸ್ಫೂರ್ತಿ ಬಸವರಾಜ್ ಪಾಟೀಲ್. ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದರೂರ ಎಂಬ ಗ್ರಾಮದಲ್ಲಿ ಸರ್. ನನ್ನ ತಂದೆ ಬಸವರಾಜ್ ಶಂಕರ್ ಪಾಟೀಲ್ ಅಂತ. ನಮ್ಮ ತಂದೆ ಒಬ್ರು ಚಿಕ್ಕ ಜಮೀನಿನಲ್ಲೇ ಪ್ರಗತಿಪರ ರೈತ ಅಂತ ಹೇಳ್ಬಹುದು ಸರ್. ನಂತರ ನನ್ನ ತಾಯಿ ಮಹಾದೇವಿ ಬಸವರಾಜ್ ಪಾಟೀಲ್ ಅಂತ ಸರ್. ಅವರು ಕೂಡ ನಮ್ಮ ತಂದೆಯವರಿಗೆ ಸಹಾಯ ಮಾಡ್ತಾರೆ. ಅಂದ್ರೆ ಸಣ್ಣ ಜಮೀನಿನೊಳಗೆ ಎಲ್ಲಾ ವಿಧದ ತರಕಾರಿಗಳನ್ನ ಬೆಳಿತೀವಿ ಸರ್. ಆ ತರಕಾರಿಯನ್ನ ಹೊಲದಿಂದ ಕಿತ್ಕೊಂಡ್ಬಂದು ಅದನ್ನೆಲ್ಲ ಸ್ವಚ್ಛ ಮಾಡಿ ಸೊಪ್ಪುಗಳಿದ್ರೆ ಅದನ್ನೆಲ್ಲ ಕಟ್ಗಳಾಗಿ ಮಾಡಿ ಮಾರ್ಕೆಟ್ಗೆ ಸಪ್ಲೈ ಮಾಡ್ತೀವಿ ಸರ್. ಆಮೇಲೆ ನನಗೊಬ್ಬ ತಮ್ಮ ಇದ್ದಾನೆ ಸರ್, ಅವನು ಪ್ರಥಮ ವರ್ಷದ ಪದವಿಯಲ್ಲಿದ್ದಾನೆ. ನಮ್ದು ಕೂಡು ಕುಟುಂಬ ಸರ್, 15 ಜನ ಇದ್ದೀವಿ. ನಮ್ ತಂದೆ ಮತ್ತೆ ನಮ್ ಚಿಕ್ಕಪ್ಪ, ಇನ್ನೊಬ್ರು ಚಿಕ್ಕಪ್ಪ ಸರ್, 3 ಜನ. ಅಂದ್ರೆ ನಿಮ್ದೊಂದು ಕೂಡು ಕುಟುಂಬ, ಅವಿಭಕ್ತ ಕುಟುಂಬ. ಸ್ವಲ್ಪ ಜಮೀನು ಇದೆ ಅಂತ ಹೇಳಿದ್ರಿ, ಎಷ್ಟಿದೆ ಜಮೀನು ಸರ್? 7 ಎಕರೆ ಇದೆ ಸರ್, ಬಟ್ ಅಷ್ಟೆಲ್ಲ ಕಲ್ಟಿವೇಟ್ ಮಾಡಲ್ಲ ಸರ್. ಎಷ್ಟು ಕಲ್ಟಿವೇಶನ್ ಅಂದ್ರೆ ಎಷ್ಟು ಮಾಡ್ತೀರಿ? ಒಂದ್ 4 ಎಕರೆ ಮಾಡ್ತೀವಿ ಸರ್. 4 ಎಕರೆ ನೀರಿನ ನೀರ್ ಅನುಕೂಲ ಇದೆ? ಅನುಕೂಲ ಇದೆ. ಅಂದ್ರೆ ಸ್ವಲ್ಪ ಜಮೀನು ಬೇರೆ ಊರಲ್ಲಿದೆ ಸರ್, ಹಂಗಾಗಿ ದಿನ ಅಲ್ಲಿ ಹೋಗಿ ಮಾಡಕ್ಕಾಗಲ್ಲ ಅಂತ ಅದನ್ನ ಬೇರೆದವ್ರಿಗೆ ಮಾಡಕ್ ಕೊಟ್ಟಿದ್ದಾರೆ. ಅದನ್ನ ನಮ್ಮ ಮನೆಯವರೇ ಮಾಡಲ್ಲ ಸರ್. ಸೊ ಒಂದು 4 ಎಕರೆ ನೀರಿನ ಅನುಕೂಲತೆ ಇರೋದ್ರಿಂದ ನಿಮ್ಮ ಕುಟುಂಬನೇ ಅದನ್ನ ನಡೆಸ್ಕೊಂಡು ಬರ್ತಾ ಇದೆ. ಕೂಡು ಕುಟುಂಬ ಆಗಿರೋದ್ರಿಂದ ನೀವೇ ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕು ಅಥವಾ ಆಳು ಕಾಳುಗಳ ಬೆಂಬಲ ನಿಮ್ಗೆ ಬೇಕಾಗುತ್ತೋ ಹೇಗೆ? ಇಲ್ಲ ಸರ್, ಅಂದ್ರೆ ನಮ್ ತಾತ ಮತ್ತೆ ನಮ್ ಅಪ್ಪ ಇಬ್ರು ಮಾಡ್ತಾರೆ, ಬಟ್ ನಮ್ ಚಿಕ್ಕಪ್ಪ ಇಬ್ರು ಅವ್ರದ್ದು ಸರ್ಕಾರಿ ನೌಕರಿಲಿದ್ದಾರೆ. ಅಂದ್ರೆ ನಿಮ್ ತಂದೆ ಮತ್ತು ನಿಮ್ ತಾತ ಸೇರಿ ಮಾಡ್ತಾರೆ, ನಿಮ್ ತಾಯಿ ಕೂಡ ಸಹಾಯ ಮಾಡ್ತಾರೆ? ತಾಯಿ ಮತ್ತೆ ಅಜ್ಜಿ ಇಬ್ರು ಸಹಾಯ ಮಾಡ್ತಾರೆ. ನೀವು ಸಹಾಯ ಮಾಡೋದಿಲ್ವಾ? ನಾವು ಊರಲ್ಲಿದ್ದಾಗೆಲ್ಲ ಸಹಾಯ ಮಾಡ್ತೀವಿ. ನಿಮ್ಗೆ ಇಷ್ಟ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ? ಈಗ ಹೇಳಿದ್ರಿ ನೀವು ತರಕಾರಿ ಎಲ್ಲ ಕಟ್ಟು ಕಟ್ಟೋದು, ಸ್ವಚ್ಛ ಮಾಡೋದು ಇದೆಲ್ಲ ಹೇಳಿದ್ರಿ ನೀವು, ಇದೆಲ್ಲ ನಿಮ್ಗೆ ಆಸಕ್ತಿ ಇದಾಗುತ್ತೆ ಕೆಲಸನೇ ಹಾಗೆ? ನನ್ನ PUC ತನಕನು ಓದಿದ್ದು ಊರಲ್ಲೇ ಸರ್, ಅಂದ್ರೆ ಯಾವ್ದು ಹಾಸ್ಟೆಲ್ ಲೈಫ್ ಇಲ್ಲ ಸರ್. ಹಂಗಾಗಿ ನಾನು ಓದೋದ್ರ ಜೊತೆಗೆ ಕೃಷಿಯಲ್ಲಿ ಸಹಾಯನೂ ಮಾಡ್ತಿದ್ದೆ ಸರ್, ನಮ್ ತಾಯಿ ಮತ್ತೆ ನಮ್ಮ ಅಜ್ಜಿಗೆ. ಕೃಷಿ ಕೆಲಸ ಮಾಡೋದಂದ್ರೆ ಕೈಯೆಲ್ಲ ಕೆಸರಾಗತ್ತಲ್ಲ? ಇಲ್ಲ ಸರ್, ಹಾಗೇನಿಲ್ಲ. ಅಂದ್ರೆ ನಮ್ಗೆ ಅದರಲ್ಲಿ ಆಸಕ್ತಿ ಇದ್ರೆ ಅದ್ರ ಕಷ್ಟ ಅಷ್ಟೊಂದು ಇರೋದಿಲ್ಲ. ಅದರಲ್ಲೂ ನಿಸರ್ಗದಲ್ಲಿ ಏನು ಕೆಲಸ ಮಾಡೋದು ಇದೆಯಲ್ಲ, ಅದು ನಿಮ್ ಸ್ವಂತದ್ದು. ನೀವಿಲ್ಲಿ ಅಲ್ಲಿ ಕೆಲಸ ಮಾಡಿದ್ರು ಕೂಡ ನೀವು ಬೇರೆ ಎಲ್ಲೋ ಆಶ್ರಯದಲ್ಲಿ ನೀವು ಕೆಲಸ ಮಾಡ್ತಾ ಇಲ್ಲ, ನಿಮ್ಮ ಜಮೀನಿನಲ್ಲಿ ನಿಮ್ಮದೇ ಭೂಮಿಯಲ್ಲಿ ನೀವು ಏನ್ ಕೆಲಸ ಮಾಡ್ತಾ ಇರ್ತೀರಿ. ಅಲ್ಲಿ ಕೈ ಕೆಸರಾದ್ರೂ ಕೂಡ ಅಲ್ಲಿ ಒಂದೇನೋ ಒಂದು ಖುಷಿ ಇರತ್ತೆ ಅನ್ಸುತ್ತಾ? ಹೌದು ಸರ್, ಇರುತ್ತೆ ಸರ್. ಅಂದ್ರೆ ಈಗ ಊರಲ್ಲೆಲ್ಲ 10 ಎಕರೆ 20 ಎಕರೆ ಜಮೀನು ಇದ್ದವರೆಲ್ಲ ಇದ್ದಾರೆ ಸರ್ ನಮ್ಮೂರಲ್ಲಿ. ಅವ್ರು ಬೆಳೆಯೋದಕ್ಕಿಂತ ನಮ್ 4 ಎಕರೆ ಜಮೀನಿನಲ್ಲೇ ನಮ್ದು ಆದಾಯ ಜಾಸ್ತಿ ಇರುತ್ತೆ ಸರ್. ಯಾಕಂದ್ರೆ ಮನೆಯಲ್ಲಿರೋರು ಪ್ರತಿಯೊಬ್ರು 2 ಕೈ ಕೂಡಿದ್ರೆ ಚಪ್ಪಾಳೆ ಅನ್ನೋ ತರ ಪ್ರತಿಯೊಬ್ರು ಹೆಲ್ಪ್ ಮಾಡಿದಾಗ ಒಳ್ಳೆ ಆದಾಯ ಬರುತ್ತೆ ಸರ್. ಹಂಗಾಗಿ ಕೈ ಕೆಸರಾಗುತ್ತೆ ಅಥವಾ ಕಷ್ಟ ಆಗುತ್ತೆ ಅನ್ನೋದು ಮ್ಯಾಟರ್ ಆಗಲ್ಲ ಸರ್. ಅಂದ್ರೆ ಕೈ ಕೆಸರಾದ್ರೂ ಕೂಡ ಮೊಸರು ಸಿಗುತ್ತೆ ತಿನ್ಲಿಕ್ಕೆ ಅಲ್ವಾ? ಅದ್ರ ಜೊತೆಗೆ ಒಂದು ಒಳ್ಳೆ ಮಾತು ಹೇಳಿದ್ರಿ ನೀವು, ಕೃಷಿಯಲ್ಲಿ ಲಾಭ ಮಾಡ್ಕೋಬೇಕು ಅಂತಂದ್ರೆ ಕೃಷಿಯ ವೆಚ್ಚವನ್ನ ಕಡಿಮೆ ಮಾಡಬೇಕು ಅಂತ ಒಂದು ಮಾತಿದೆ. ಈಗ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡಿ ಕೆಲಸ ಮಾಡೋದ್ರಿಂದ ಅಲ್ಲಿ ನಿಮ್ಮ ವೆಚ್ಚ ಕೂಡ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ಹೆಚ್ಚು ಸಾವಯವ ಪದ್ಧತಿಯಲ್ಲಿ ನೀವು ಕೃಷಿ ಮಾಡೋದ್ರಿಂದ ಇಲ್ಲಿ ಫರ್ಟಿಲೈಸರ್ಸ್ಗೆ ಅಥವಾ ಬೇರೆ ಬೇರೆ ಸಂಗತಿಗಳಿಗೆ ಏನು ವೆಚ್ಚ ಮಾಡ್ತಾರೆ ನಮ್ಮ ರೈತರು, ಅಲ್ಲಿ ಕೂಡ ನೀವು ಉಳಿತಾಯ ಮಾಡಿ ಕೃಷಿಯನ್ನ ಲಾಭದಾಯಕವಾಗಿ ಮಾಡ್ಕೋಬಹುದು ಅಂತ ಅನ್ಸುತ್ತಾ ಹೇಗೆ? ಹೌದು ಸರ್, ಅಂದ್ರೆ ಕೃಷಿ ಜೊತೆಗೆ ಹೈನುಗಾರಿಕೆಯನ್ನ ಅಳವಡಿಸ್ಕೊಂಡ್ರೆ ಸರ್ ಅದರಿಂದ ಸಾಕಷ್ಟು ತಿಪ್ಪೆ ಗೊಬ್ಬರ ಅದು ಎಲ್ಲ ಬರುತ್ತೆ ಸರ್. ಆಮೇಲೆ ಕೋಳಿ ಸಾಕಾಣಿಕೆಯಿಂದ ಕೋಳಿ ಗೊಬ್ಬರ ಬರುತ್ತೆ ಸರ್. ಇದನ್ನೆಲ್ಲ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನ ಬಳಸೋದ್ ಬಿಟ್ಟು ಇದನ್ನೆಲ್ಲ ಹಾಕೊಂಡು ಒಳ್ಳೆ ಕೃಷಿ ಮಾಡಬಹುದು ಸರ್. ಅದರಿಂದ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ ಸರ್. ಅಂದ್ರೆ ಭೂಮಿಯನ್ನು ಕೂಡ ನಾವು ಕಾಪಾಡಬಹುದು. ತುಂಬಾ ಸಂತೋಷ ಅಮ್ಮ, ನಿಮ್ಮ ಅನುಭವಗಳು ಬಹಳ ನಮ್ಮ ಉಳಿದ ರೈತ ಮಿತ್ರರಿಗೆ ಅದರಲ್ಲೂ ಯುವ ಮಿತ್ರರಿಗೆ ಹೆಚ್ಚು ಸ್ಫೂರ್ತಿ ನೀಡಲಿ ಅಂತ ನಾವು ಕೂಡ ಹಾರೈಸ್ತೀವಿ. ನಾನು ಅರ್ಪಿತಾ ಮುರುಗೋಡ್, ಗೋಕಾಕಿಂದ ಬಂದಿದ್ದೀನಿ ಸರ್. ನಾನು ಸಮುದಾಯ ವಿಜ್ಞಾನದ ಅಂತಿಮ ವರ್ಷದ ವಿದ್ಯಾರ್ಥಿನಿ. ನಮ್ಮ ತಂದೆ ಹೆಸರು ಈಶ್ವರ್ ಮುರುಗೋಡ್, ನಮ್ಮ ತಾಯಿ ರಾಜೇಶ್ವರಿ ಮುರುಗೋಡ್. ನನಗೊಬ್ಬ ತಮ್ಮ ಅದನ್ರಿ, ಆಮೇಲೆ ಒಬ್ಬಕ್ಕಿ ತಂಗಿ ಅದಾಳ್ರಿ. ತಮ್ಮ ಪಿ ಯು ಸಿ ಸ್ಟಡಿ ಮಾಡತ್ತಾನ್ರಿ, ತಂಗಿ ಇಂಜಿನಿಯರಿಂಗ್ ಓದತ್ತಾಳ್ರಿ. ಈಗ ಮೂರು ಜನ ಇದ್ದೀರಿ ಮನೆಯೊಳಗಡೆ, ಒಬ್ರು ಇಂಜಿನಿಯರಿಂಗು, ತಮ್ಮ ಏನ್ ಮಾಡ್ತಾ ಇದ್ದಾನೇನ್ರಿ? ಅವನು ಸೈನ್ಸ್ ಮಾಡತ್ತಾನ್ರಿ, ಈಗ ಫಸ್ಟ್ ಇಯರ್ ಅದನ್ರಿ. ಫಸ್ಟ್ ಇಯರ್ ಅದನ್ನ. ಅವ್ರಿಬ್ಬರಿಗಿಂತ ನಿಮ್ದೇ ಒಳ್ಳೇದಾಯ್ತಲ್ಲ. ಹೆಂಗ್ರಿ ಸರ್? ಕಮ್ಯುನಿಟಿ ಸೈನ್ಸು, ಹ್ಯೂಮನಿಟೀಸ್ ಇದೆ ಇಲ್ಲಿ, ಎಲ್ಲರ ಮನೆಯಲ್ಲೂ ಎಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಮತ್ತೆ ಅಗ್ರಿಕಲ್ಚರ್ ಸೈಂಟಿಸ್ಟ್ಗಳು ಕಡಿಮೆ ಆಗ್ತಾ ಹೋದ್ರೆ, ಮತ್ತೆ ಒಂದು ಕಡೆ ನಾವು 70% ಕೃಷಿಯನ್ನೇ ಅವಲಂಬಿಸಿದ ಆಧರಿಸಿದ ದೇಶ ನಮ್ದು ಅಂತ ಹೇಳ್ತೀವಿ ನಾವು, ಮತ್ತೆ ಎಲ್ಲರೂ ಎಂಜಿನಿಯರ್ಸ್ ಡಾಕ್ಟರ್ಸ್ ಆದ್ರೆ ಉಳಿದ ಸೈನ್ಸ್ಗಳ ಗತಿ ಏನು? ಈ ಕಮ್ಯುನಿಟಿ ಸೈನ್ಸ್ ಇಂದ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ? ಆಕ್ಚುಲಿ ಸರ್, ನಾವು ಫಸ್ಟ್ ಬಂದಾಗ ಅಷ್ಟೊಂದು ಎಲ್ಲರೂ ಅಂತಿದ್ರು ಸರ್, ಕಮ್ಯುನಿಟಿ ಸೈನ್ಸ್ ಇಂದ ಏನು ಉಪಯೋಗ ಇಲ್ಲ ಹಂಗ ಹಿಂಗ ಅಂತ. ಆದ್ರೆ ಫೈನಲ್ ಇಯರ್ ಬಂದಾಗ ಗೊತ್ತಾತ್ರಿ ಸರ್ ನಮಗೂ, ಅಂದ್ರೆ ಗೌರ್ಮೆಂಟ್ ಜಾಬ್ ಅಂತಂದ ಕುಂಡ್ರಾಗಿಲ್ರಿ, ಈಗೆಲ್ಲ ನಾವಾಗೆ ಸ್ವಯಂ ಉದ್ಯೋಗ ಮಾಡ್ಬೇಕ್ರಿ. ಈಗ ಹಲವಾರು ಈ ಕಮ್ಯುನಿಟಿ ಸೈನ್ಸ್ ಮಾಡೋದ್ರಿಂದ ಹಲವಾರು ನಮಗೆ ಸ್ವಯಂ ಉದ್ಯೋಗಗಳನ್ನು ಕಂಡ್ಕೋತೀವ್ರಿ ನಾವು. ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಮನೆಯಲ್ಲೇ ಕುತ್ಕೊಂಡನ ನಾವು ಇನ್ಕಮ್ ಅನ್ನ ಪಡಿಬೋದ್ರಿ, ಸ್ಟಾರ್ಟ್ಅಪ್ಸ್ ಮಾಡ್ಬೋದ್ರಿ, ಕ್ಯಾಂಡಲ್ ಮೇಕಿಂಗ್ ಆಗಿರ್ಬೋದು, ಆಮೇಲೆ ಫಿನೈಲ್ ಆಗಿರ್ಬೋದು ಸರ್, ಹಿಂಗೆಲ್ಲ ಮಾಡ್ಬೋದು. ನಾವು ಸ್ವಂತ ಉದ್ಯೋಗ ಮಾಡ್ಬೇಕಂತಂದ್ರೂ ಸಾಕಷ್ಟು ಅವಕಾಶಗಳಿವೆ. ಅದಕ್ಕೆ ಪೂರಕ ತರಬೇತಿ ಇವುಗಳೆಲ್ಲ ನಿಮ್ಮ ವಿಶ್ವವಿದ್ಯಾಲಯ ಕೊಡ್ತಾ ಇದೆ? ಯಾವ್ಯಾವ ತರ ತರಬೇತಿ ಅಲ್ಲಿ ಕೊಡ್ತಾ ಇದ್ದಾರೆ ನಿಮ್ಮ ವಿಭಾಗದಿಂದ ಪರ್ಟಿಕ್ಯುಲರ್ಲಿ? ಫ್ಯಾಮಿಲಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಂದ ಕ್ಯಾಂಡಲ್ ಮತ್ ಫಿನೈಲ್ ಹೆಂಗ್ ಮಾಡುದಂತ ಹೇಳ್ಕೊಡ್ತಾರ್ರಿ, ಆಮೇಲೆ ಡಿಶ್ ವಾಶ್ ಇವನ್ನೆಲ್ಲ ಹೇಳ್ಕೊಡ್ತಾರ್ರಿ. ಸೊ ಆ ತರದ ಒಂದು ಗೃಹೋದ್ಯೋಗ ಮಾಡುವಂತ ಎಲ್ಲ ತರಬೇತಿಯನ್ನು ಕೂಡ ಅಲ್ಲಿ ಸಿಗ್ತದೆ, ಅದನ್ನು ಪಡ್ಕೊಂಡು ಕೂಡ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ನಿರುದ್ಯೋಗ ಅನ್ನೋದು, ಇದು ಸತ್ಯವ ಮಿಥ್ಯವ? ಸತ್ಯ ಸರ್. ಸತ್ಯ. ಯಾವ ರೀತಿಯಿಂದ ಸತ್ಯ? ಇದು ಓದಿದವರಿದ್ದಾರೆ, ಅವರಿಗೆ ಕೆಲಸ ಸಿಗ್ತಾ ಇಲ್ಲ. ಹೌದಾ? ಕೆಲಸ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ಅಂದ್ರೆ ಯುವಕರಿಗೆ ಕೌಶಲ್ಯ ಬೇಕು, ಅಥವಾ ಕೌಶಲ್ಯ ಅಭಿವೃದ್ಧಿಯಲ್ಲಿ ಏನಾದ್ರೂ ಹೆಚ್ಚಿನ ಸಾಧನೆ ಮಾಡಿದ್ರೆ ಅದರಿಂದ ಬಹಳಷ್ಟು ಯುವ ಜನರಿಗೆ ಅನುಕೂಲ ಆಗ್ತದೆ ಅಂತೇಳಿ ತಾವು ಭಾವಿಸ್ತೀವಿ. ಇವಾಗ ಮತ್ತೆ ನಾವು ನಿರುದ್ಯೋಗದ ಬಗ್ಗೆ ಆಲೋಚನೆ ಮಾಡೋದಾದ್ರೆ, ಉದ್ಯೋಗ ನನಗೆ ಸಿಗಬೇಕು ಅಂತ ಆಲೋಚನೆ ಮಾಡೋದು ಸರಿಯಾ, ಅಥವಾ ನಾನು ಉದ್ಯೋಗವನ್ನ ಸೃಷ್ಟಿಸ್ತೀನಿ, 4 ಜನರಿಗೆ ಉದ್ಯೋಗ ಕೊಡ್ತೀನಿ ಅನ್ನೋ ಆಲೋಚನೆ ಸರಿಯಾ? ಯಾವ ರೀತಿ ಉದ್ಯೋಗವನ್ನ ನಾವ ಸೃಷ್ಟಿಸ್ಬೇಕ್ರಿ? ಈಗಿನ ಜನರೇಷನ್ ಒಳಗಂತೂ ಗೌರ್ಮೆಂಟ್ ಜಾಬ್ ಎಲ್ಲರಿಗೂ ಸಿಗಕ್ ಸಾಧ್ಯನೇ ಇಲ್ರಿ, ಯಾಕಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಐತಿ, ಎಲ್ಲರೂ ಸ್ಟ್ರಗಲ್ ಮಾಡದಾರ್ರಿ, ಎಲ್ಲರೂ ಓದ್ತಾರು, ಬಟ್ ಯಾರಿಗೂ ಗೌರ್ಮೆಂಟ್ ಜಾಬ್ ಎಲ್ಲರಿಗೂ ಸಿಗಕ್ ಆಗಿಲ್ಲ. ಸೊ ನಾವು ಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಂಡು 4 ಜನಕ್ಕೆ ನಾವು ಹೆಲ್ಪ್ ಮಾಡ್ಬೇಕ್ರಿ. ಅದರಿಂದ ನಾವು ಬೆಳೀಲಿಕ್ಕೆ ಸಾಧ್ಯ ಇದೆ, ಮತ್ತು 4 ಜನರನ್ನ ನಾವು ಬೆಳೆಸ್ಲಿಕ್ಕೂ ಸಾಧ್ಯ ಇದೆ. ಆ ದಿಸೆಯಲ್ಲಿ ಏನಾದರೂ ಆಲೋಚನೆ ಇದೆಯಾ? ಈಗಾಗಲೇ ನೀವು ಹೇಳಿದ್ರಿ ನಿಮ್ಮ ಮನೆಯಲ್ಲಿ ಒಂದು ಸಕ್ಸಸ್ ಸ್ಟೋರಿ ಇದೆ, ನೀವೇ ಹೇಳಿದ್ರಿ ಈಗ 10 ಎಕರೆ 20 ಎಕರೆ ಇರೋ ಜಮೀನ್ದಾರ್ಗಳಿಗಿಂತ ನಿಮ್ಮ 4 ಎಕರೆಲ್ಲೇ ಜಾಸ್ತಿ ಆದಾಯನ ನೀವು ಪಡಿತೀರಿ ಅಂತ ಹೇಳಿದ್ರಿ. ಇದರಲ್ಲಿ ಇನ್ನೂ ಹೆಚ್ಚಿನ ವೈಜ್ಞಾನಿಕವಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಆಲೋಚನೆ ಇದೆಯಾ? ಹೇಗೆ ನಿಮ್ಗೆ? ಹಲವಾರು ಯಂತ್ರೋಪಕರಣಗಳು ಬಂದಾವ್ರಿ, ಅವನ್ನೆಲ್ಲ ಉಪಯೋಗ ಮಾಡ್ಕೊಂಡು ಮಾಡ್ಬೋದ್ರಿ. ಮಷಿನ್ಸ್ ಎಲ್ಲ ಉಪಯೋಗ ಮಾಡ್ಕೊಂಡು 4 ಜನ ಕೆಲಸ ಮಾಡೋ ಬದ್ಲಿ ಒಂದು ಮಿಷನ್ ಆದ್ರೆ ಸಾಕ್ರಿ. ಇವಾಗ ಹಿಂದಿನ ಕಾಲಕ್ಕೆ ಆಲೋಚನೆ ಮಾಡಿದ್ರೆ ಕೃಷಿ ಮಾಡೋದು ಬಹಳ ಕಷ್ಟದ ಕೆಲಸ ಅಂತ ಎಲ್ಲರೂ ಭಾವಿಸ್ತಿದ್ರು. ಹೀಗಾಗಿ ಪ್ರತಿಯೊಬ್ಬ ಕೃಷಿಕ ಕೂಡ ತನ್ನ ಮಕ್ಕಳು ಬೇರೆ ಯಾವ್ದಾದ್ರು ಒಂದು ವೈಟ್ ಕಾಲರ್ ಜಾಬ್ಗೆ ಹೋಗ್ಲಿ ಅಂತ ಬಯಸ್ತಾ ಇದ್ರು. ಕಾರಣ ಅಂತಂದ್ರೆ ಬಹಳ ಶ್ರಮದಾಯಕ ಕೆಲಸ ಅಂತ ಹೇಳಿ, ಒಂದು ವಯಸ್ಸಾದ್ಮೇಲೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಆದರೆ ಈಗ ವೈಜ್ಞಾನಿಕವಾಗಿ ಎಲ್ಲ ಯಂತ್ರೋಪಕರಣಗಳು, ಉಪಕರಣಗಳು, ಸೌಲಭ್ಯಗಳು ಸಿಗ್ತಾ ಇರೋದ್ರಿಂದ ಕೃಷಿ ಕೂಡ ಒಂದು ಸಾಮಾನ್ಯ ತರವಾಗಿ ಒಂದು ಉದ್ಯಮದ ತರ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಮಾಡ್ಬೋದಾ? ತುಂಬ ಸಂತೋಷಮ್ಮ, ನಿಮ್ಮ ಆಲೋಚನೆಗಳನ್ನು ನಿಮ್ಮ ಈ ಕೃಷಿ ಚಟುವಟಿಕೆಗಳಲ್ಲೂ ಕೂಡ ಅಳವಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತೇಳಿ ನಾವು ಭಾವಿಸೋದ್ಬೋದಾ? ಹಾ ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ರೆಡ್ಡೇರ್, ತಂದೆ ಹೆಸರು ಬಸವರಾಜ್ ರೆಡ್ಡಿ, ತಾಯಿ ಹೆಸರು ಲಲಿತಾ ರೆಡ್ಡೇರ್. ನಮ್ದು ಮೂಲತಃ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕ್ ಕಡತಿ ಗ್ರಾಮ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಗದಗ್ ಜಿಲ್ಲೆ ಮುಂಡ್ರಗಿ ತಾಲೂಕ್ ಹೈತಾಪುರ ಗ್ರಾಮ, ನಮ್ಮ ಅಜ್ಜಿ ತಾತ ಊರಲ್ಲಿ. ನಂದು ಎಜುಕೇಶನ್ ಬಂದ್ಬಿಟ್ಟು ಎಲ್ಲ ಗದಗ್ ಜಿಲ್ಲೆಯಲ್ಲಿ, ಇವಾಗ ಡಿಗ್ರಿ ಅಗ್ರಿ ಕಾಲೇಜ್ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ. ನಿಮ್ಮ ಊರು ಬಿಟ್ಟು ಅಜ್ಜಿ ಮನೆಗೆ ಯಾಕೆ ಬರಬೇಕಾಯ್ತು ಓದ್ಲಿಕ್ಕೆ? ಯಾಕಂದ್ರೆ ಸರ್, ಅಜ್ಜಿ ಮನೆಯಲ್ಲಿ ಯಾರು ಚಿಕ್ಕ ಮಕ್ಳು ಇರ್ಲಿಲ್ಲ ಆ ಟೈಮಲ್ಲಿ. ಸೊ ನಮ್ಮ ಅಜ್ಜಿ ತಾತ ನನ್ನನ್ನು ಕರ್ಕೊಂಡ್ಬಂದು ಅಲ್ಲಿ ಸಾಕಿದ್ದು. ನಿಮ್ಮ ಮನೆ ಮರ್ತ್ ಬಿಟ್ರಾ? ಹೇಗೆ? ಇಲ್ಲ ಸರ್, ಮರ್ತಿಲ್ಲ. ಅಲ್ಲಿ ಹೆಂಗಿದೆ ನಿಮ್ಮ ಮನೆಯಲ್ಲಿ, ನಿಮ್ ತಂದೆ ತಾಯಿ ಇರೋ ಕಡೆ ಅವರು ಎಲ್ಲ ಕೃಷಿಕರ ಹೇಗೆ? ಅಂದ್ರೆ ಜಾಸ್ತಿ ನಾವು ಕೃಷಿ ಮೇಲೆ ಅಷ್ಟು ಅವಲಂಬಿತ ಆಗಿಲ್ಲ ಸರ್, ನಮ್ ತಂದೆಯವ್ರು ಬೇರೆ ಕೆಲಸ ಮಾಡ್ತಾರ. ಸೊ ಕೃಷಿಯಲ್ಲಿ ನಾವು ಹೊಲ ಮಾಡ್ತೀವಿ, ಅಂದ್ರೆ ಜಾಸ್ತಿ ಮಾಡಲ್ಲ, ಬೇರೆಯವ್ರಿಗೆ ಹಾಕಿದ್ವಿ ಹೊಲನ, ಮೊದ್ಲು ಮಾಡ್ತಿದ್ವಿ, ಇವಾಗ ನಾವು ಹೊಲ ಮಾಡಲ್ಲ ಸರ್. ಮನೇಲಿ ಎಷ್ಟು ಜನ ಇದ್ದೀರಿ? ನಾವು 4 ಜನ ಇದ್ದೀವಿ ಸರ್, ನಮ್ಮ ಅಪ್ಪ ಅಮ್ಮ, ನಾನು, ನಮ್ಮ ತಮ್ಮ. ತಮ್ಮ ಏನ್ ಮಾಡ್ತಾರೆ? ತಮ್ಮ ಇವಾಗ ಕಾಮರ್ಸ್ ಸರ್, ಸೆಕೆಂಡ್ ಪಿ ಯು. ನೀವು ಅಗ್ರಿಕಲ್ಚರ್ ಸೈನ್ಸ್ ಕಡೆ ಬಂದಿರೋದು ನಿಮ್ಮ ಆಯ್ಕೆನಾ ಅಥವಾ ಬೈ ಚಾನ್ಸ್? ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇತ್ತು ಸರ್, ಬಟ್ ಇವಾಗ ಬಂದಿರೋದು ಕಮ್ಯುನಿಟಿ ಸೈನ್ಸ್ ಕಾಲೇಜ್ ಸಿಕ್ಕಿರೋದು. ಅಂದ್ರೆ ನಿಮ್ಗೆ ಅಲ್ಲಿ ಕೃಷಿ ಬ್ರಾಂಚ್ ಸಿಗ್ಲಿಲ್ಲ ಅಂತ ಏನಾದ್ರೂ ಬೇಜಾರಿದೆಯಾ? ಬೇಜಾರಿತ್ತು ಸರ್. ಯಾಕೆ ಬೇಜಾರ ಅನ್ನಿಸ್ತು? ಇವಾಗ ಕಮ್ಯುನಿಟಿ ಸೈನ್ಸ್ ಕಾಲೇಜ್, ಇವಾಗ ಯಾರಿಗೂ ಗೊತ್ತಿಲ್ಲ ಸರ್ ಕಮ್ಯುನಿಟಿ ಸೈನ್ಸ್ ಕಾಲೇಜ್ ಕರ್ನಾಟಕದಲ್ಲಿ ಒಂದೇ ಕಾಲೇಜ್ ಇರೋದು. ಫೀಲಿಂಗ್ಸ್ ಎಲ್ಲರಿಗೂ ಅದೇ ತರ ಇದೆ ಸರ್. ನಮ್ದು ಡಿಗ್ರಿ ಯಾವ್ದು ಅಂದ ತಕ್ಷಣ ನಾವು ಕಮ್ಯುನಿಟಿ ಸೈನ್ಸ್, ಅದ್ಯಾವ ಡಿಗ್ರಿ ನಾನು ಕೇಳೇ ಇಲ್ಲ ಅಂತ ಹೇಳ್ತಾರೆ ಸರ್ ಎಷ್ಟೋ ಜನ. ಇವಾಗ ನಮ್ದೊಂದು ಡಿಗ್ರಿನೂ ನಾವು ಹೇಳಕ್ ಆಗ್ತಿಲ್ಲ ಅಲ್ಲ ಅನ್ನೋ ಒಂದು ಬೇಜಾರಿತ್ತು ಸರ್. ಕಮ್ಯುನಿಟಿ ಸೈನ್ಸ್ ಅಂದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅಷ್ಟಾಗಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಅಗ್ರಿ ಅಗ್ರಿ ಅಂತಾನೆ ಹೇಳಿದ್ವಿ ಸರ್ ನಾವು ಮನೇಲೆಲ್ಲ. ಸೊ ಇದು ಕಮ್ಯುನಿಟಿ ಸೈನ್ಸ್ ಅನ್ನೋದು ಇನ್ನೂ ಸ್ವಲ್ಪ ಗುರುತಿಸ್ಕೊಳ್ಬೇಕಾಗಿದೆ ಸರ್ ಕಾಲೇಜ್. ಎಲ್ಲರಿಗೂ ಗೊತ್ತಾದ್ರೆ ನಾವು ಈ ತರ ಒಂದು ಡಿಗ್ರಿ ಮಾಡ್ತಿದೀವಿ ಅನ್ನೋದು ಎಲ್ಲರಿಗೂ ಗೊತ್ತಾದ್ರೆ ನಮಗೂ ಖುಷಿ ಅನ್ಸುತ್ತೆ. ಕಮ್ಯುನಿಟಿ ಸೈನ್ಸ್ ಮಾಡ್ತಾ ಇದೀವಿ ಅನ್ನೋದಕ್ಕೆ ನಮ್ಗೇನು ಬೇಜಾರಿಲ್ಲ ಸರ್, ಬಟ್ ಕಾಲೇಜ್ ಯಾರಿಗೂ ಗೊತ್ತಿಲ್ಲ ಈ ಡಿಗ್ರಿ ಬಗ್ಗೆ ಇನ್ನೂ ಯಾರಿಗೂ ಅಷ್ಟು ಮಾಹಿತಿ ಇಲ್ಲ ಅನ್ನೋದು ಸ್ವಲ್ಪ ಬೇಜಾರು ಸರ್. ಈಗ ಕಳೆದ 4 ವರ್ಷದಲ್ಲಿ ಕಮ್ಯುನಿಟಿ ಸೈನ್ಸ್ ಬಗ್ಗೆ ಅಧ್ಯಯನ ಮಾಡಿದ್ದೀರಿ, ಕಾಲೇಜಲ್ಲಿ ನಿಮ್ಮ ಸಮಯವನ್ನ ಕಳೆದಿದ್ದೀರಿ, ಇದರಿಂದ ನಾಳಿನ ಭವಿಷ್ಯವನ್ನ ರೂಪಿಸಿಕೊಳ್ಳಿಕ್ಕೆ ಈ ಕಮ್ಯುನಿಟಿ ಸೈನ್ಸ್ ನಿಮ್ಗೆ ಸಹಾಯ ಮಾಡುತ್ತೆ ಅಂತ ಏನಾದ್ರೂ ವಿಶ್ವಾಸ ಇದೆಯಾ? ಮಾಡುತ್ತೆ ಸರ್. ಮೇಜರ್ ಆಗಿ ಕಮ್ಯುನಿಟಿಗೆ ಹೆಲ್ಪ್ ಆಗುವಂತ ಕೋರ್ಸಸ್ ಎಲ್ಲ ಇದಾವ್ ಸರ್. ಇವಾಗ ನಾವು ಮನೆಯಲ್ಲೇ ಇದ್ಕೊಂಡು ಯಾವ ಸ್ಟಾರ್ಟ್ಅಪ್ಸ್ ಯಾವ ತರ ಮಾಡಬಹುದು, ಅದಲ್ಲದೆ ನಾವು ಲಾರ್ಜ್ ಕ್ವಾಂಟಿಟಿ ಅಂದ್ರೆ ಬೇರೆ ತರ ನಾವು ಎಂಟರ್ಪ್ರಿನರ್ಶಿಪ್ ಇದನ್ನು ಬೆಳೆಸ್ಕೋಬಹುದು. ಬೇರೆ ಏನಾದ್ರೂ ಬಿಸ್ನೆಸ್ ಮೈಂಡೆಡ್ ಆಗಿದ್ರು ಕೂಡ ನಮ್ಗೆ ಅದಕ್ಕೂ ಹೆಲ್ಪ್ ಆಗೋ ತರ ಕೋರ್ಸಸ್ ಎಲ್ಲ ಇದಾವೆ, ಅದನ್ನು ಕೂಡ ಕಲಿತೀವಿ ಆ ಕೋರ್ಸ್ ಅಲ್ಲಿ. ಸೊ ಏನೋ ಬಿಸ್ನೆಸ್ ಕೂಡ ಮಾಡಬಹುದು, ನಮ್ದೇ ಓನ್ ಸ್ಟಾರ್ಟ್ಅಪ್ಸ್ ಮಾಡ್ಕೋಬಹುದು. ಬರೀ ಗವರ್ಮೆಂಟ್ ಜಾಬ್ ಅಷ್ಟೇ ಅಲ್ಲದೆ ನಾವು ಏನಾದ್ರೂ ಮಾಡಬಹುದು, ನಮ್ಮ ಕಡೆಯಿಂದ ನಾವು ಬೇರೆಯವರಿಗೆ ಕೆಲಸ ಕೊಡಬಹುದು, ಬರೀ ಅದನ್ನಷ್ಟೇ ನಂಬ್ಕೊಳ್ಳೋದಲ್ಲ, ನಾವೇನಾದ್ರೂ ಮಾಡಬಹುದು ಅನ್ನೋದನ್ನ ನಾವು ಕಲ್ಕೋತೀವಿ ಸರ್ ಆ ಕೋರ್ಸ್ ಅಲ್ಲಿ. ಅದ್ರ ಜೊತೆಗೆ ನಮ್ಮ ಕಮ್ಯುನಿಟಿ ವೆಲ್ಫೇರ್ ಬಗ್ಗೆ, ಕಮ್ಯುನಿಟಿ ಡೆವಲಪ್ಮೆಂಟ್ ಬಗ್ಗೆ ಏನಾದ್ರೂ ಒಂದು ಪೂರಕ ಆಲೋಚನೆ ಮಾಡುವ ಸಿದ್ಧತೆ ಇದರಿಂದ ಸಾಧ್ಯತೆ ಇದೆಯಾ? ಹೇಗೆ ಅಂದ್ರೆ ಸರ್, ಇವಾಗ ಕಮ್ಯುನಿಟಿಗೆ ಪೂರಕ ಅನ್ನೋದಾದ್ರೆ ನಾವು ರಾವೆ ಪ್ರೋಗ್ರಾಮ್ ಅಂತ ಮಾಡಿದ್ವಿ ಸರ್. ಇವಾಗ ಅಲ್ಲಿ ನಾವು ಈ ಕೋರ್ಸ್ ಅಲ್ಲಿ ಏನ್ ಕಲ್ತಿರ್ತೀವಿ ಅದನ್ನ ನಾವು ಅಲ್ಲೋಗಿ ಡೆಮಾನ್ಸ್ಟ್ರೇಷನ್ ಮಾಡೋದ್ರ ಮೂಲಕ ನಾವು ಅಂದ್ರೆ ಇವಾಗ ಫುಡ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, HDF ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಅಂಡ್ ಫ್ಯಾಮಿಲಿ ಸ್ಟಡೀಸ್, ಫ್ಯಾಮಿಲಿ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಟೆಕ್ಸ್ಟೈಲ್ ಎಕ್ಸ್ಟೆನ್ಷನ್, ಇವ 5 ಡಿಪಾರ್ಟ್ಮೆಂಟ್ದು ನಾವು ಇಲ್ಲಿ ಡೀಪ್ ಆಗಿ ಏನ್ ಓದಿರ್ತೀವಿ, ಕಮ್ಯುನಿಟಿಗೆ ಏನ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವು ಅಲ್ಲಿ ಡ್ರಾಮಾ ಮೂಲಕ. ಇವಾಗ ಫುಡ್ ಸೈನ್ಸ್ ಅಂದ್ರೆ ಬರೀ ಆ ಫುಡ್ ತಿನ್ಬೇಕು ಈ ಫುಡ್ ತಿನ್ಬೇಕು ಅಂತ ಹೇಳಿದ್ರೆ ಅವರು ತಿಂತಾರೆ, ಬಟ್ ಅದ್ರಲ್ಲಿ ಏನಿದೆ, ಯಾವ ರೀತಿ ನ್ಯೂಟ್ರಿಷನ್ ಕ್ವಾಲಿಟಿ ಏನು, ಡಯಟ್ ಯಾವ ತರ ಮಾಡ್ಬೇಕು, ಇದನ್ನೆಲ್ಲ ಕೂಡ ನಾವು ಅವ್ರಿಗೆ ಹೇಳಿದ್ರೆ ಸ್ವಲ್ಪ ಅಲ್ಲಿ ಅವ್ರು ಸ್ವಲ್ಪ ಜನ ಒಬೆಸ್ಡ್ ಇರ್ತಾರೆ, ಸ್ವಲ್ಪ ಜನ ಅಂಡರ್ ವೇಟ್ ಇರ್ತಾರೆ, ಇವ್ರಿಗೆಲ್ಲ ಕೂಡ ನಾವು ನ್ಯೂಟ್ರಿಷನಲ್ ಅವೇರ್ನೆಸ್ ನ ಮೂಡಿಸಬಹುದು ಸರ್. ಅಂದ್ರೆ ಆ ಹಳ್ಳಿಲಿ ಸರ್ವೆ ಮಾಡೋದ್ರ ಮೂಲಕ ಅವ್ರದ್ದು ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಂಡು ನಾವು ಅವ್ರಿಗೆ ಅವೇರ್ನೆಸ್ ನ ಮೂಡಿಸಬಹುದು, ಅದನ್ನ ಹೇಳ್ಬೋದು. ಅದ್ರ ಮೂಲಕ ಅವ್ರು ಏನಾದ್ರೂ ತಿಳ್ಕೊಂಡ್ರೆ ಸ್ವಲ್ಪ ಅವೇರ್ನೆಸ್ ಬೆಳೆಯುತ್ತೆ ಅನ್ನೋದಷ್ಟೇ. ಸಮಾಜದ ಅಭಿವೃದ್ಧಿಯಲ್ಲಿ, ಅದು ಯಾವುದೇ ಇರಲಿ, ರೂರಲ್ ಇರಲಿ ಅಥವಾ ಅರ್ಬನ್ ಕಮ್ಯುನಿಟಿ ಇರಲಿ, ಅಭಿವೃದ್ಧಿಯಲ್ಲಿ ಮಾಹಿತಿ ಅನ್ನೋದು ಎಷ್ಟು ಮುಖ್ಯ ಅಂತೀರಿ? ಅವೇರ್ನೆಸ್ ಅನ್ನೋದು ಎಷ್ಟು ಮುಖ್ಯ? ಮಾಹಿತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ರೂರಲ್ ಏರಿಯಾಸ್ ಅಲ್ಲಿ ಮಾಹಿತಿ ಅಷ್ಟೊಂದು ಗೊತ್ತಿರಲ್ಲ, ಬಟ್ ಅವರು ಯಾವ ರೀತಿ ಮಾಡ್ಬೇಕು ಏನು ಗೊತ್ತಿರಲ್ಲ, ಅವ್ರಿಗೆ ಹೆಂಗ್ ತಿಳಿತೋ ಆತರ ಜೀವನ ನಡೆಸ್ತಿರ್ತಾರೆ. ಬಟ್ ಇವಾಗ ಏನೋ ಒಂದ್ ಸ್ಕೀಮ್ಸ್ ಬಗ್ಗೆ ಅವ್ರಿಗೆ ಮಾಹಿತಿ ಇರಲ್ಲ, ಅದನ್ನ ತಿಳ್ಕೊಂಡು ಅದ್ರದ್ದು ಸ್ವಲ್ಪ ಏನಾದ್ರೂ ಅವ್ರು ಅಳವಡಿಸ್ಕೊಂಡ್ರೆ ಅವ್ರಿಗೂ ಗೊತ್ತಾಗುತ್ತೆ ನಮ್ಗೆ ಯಾವ ತರ ಸ್ಕೀಮ್ಸ್ ಇದಾವೆ, ನಾವು ಅವ್ರನ್ನ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು, ಅದನ್ನ ನಾವ್ ಯಾವ ರೀತಿ ಅದರಿಂದ ಉಪಯೋಗನ ತಗೋಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಇನ್ನು ಅರ್ಬನ್ ಅಲ್ಲಿ ಬಂದ್ರೆ ಸ್ವಲ್ಪ ಜಾಸ್ತಿ ಮಾಹಿತಿನೇ ತಿಳ್ಕೊಂಡಿರ್ತಾರೆ, ಬಟ್ ಎಲ್ಲ ಅದನ್ನ ಫಾಲೋ ಕೂಡ ಮಾಡ್ಬೇಕು ಅಂದ್ರೆ ಸ್ವಲ್ಪ ಅಭಿವೃದ್ಧಿ ಕಡೆ ಹೋಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಇನ್ಫಾರ್ಮೇಶನ್ ತಗೋಬೇಕು, ತಗೊಂಡಿರೋ ಇನ್ಫಾರ್ಮೇಶನ್ ಇಂಪ್ಲಿಮೆಂಟ್ ಮಾಡೋದು ಬಹಳ ಮುಖ್ಯ ಅಂತೀರಿ ನೀವು ಅಲ್ವಾ? ತುಂಬಾ ಸಂತೋಷ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅನುಷಾ, ನಾನು ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿನಿ. ನಮ್ಮ ಊರು ಬಿಜಾಪುರ ಜಿಲ್ಲೆ ತಾಳಿಕೋಟಿ. ನಮ್ದು ಚಿಕ್ಕ ಕುಟುಂಬ, ನಾನು, ನಮ್ಮ ತಂದೆ, ನಮ್ಮ ಅಮ್ಮ, ಅಜ್ಜಿ ಮತ್ತೆ ನಾನು. ನಮ್ದು ದೊಡ್ಡ ಫ್ಯಾಮಿಲಿ ಇದೆ, ಬಟ್ ಎಲ್ಲ ಬೇರೆ ಬೇರೆ ಆಗಿದ್ದೀವಿ. ನಮ್ಮಪ್ಪ ಕೃಷಿ ಮೇಲೆ ಅವಲಂಬಿತರಾಗಿಲ್ಲ, ನಮ್ದು ಹೊಲ ಇದೆ ಬಟ್ ಅದನ್ನ ನಾವು ಜಾಸ್ತಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ಲ. ನಮ್ಮ ಪಪ್ಪ ಸೀಡ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ನಂಗೊಬ್ಬ ತಮ್ಮ ಇದ್ದಾನೆ, ಅವ್ನು ಸೆಕೆಂಡ್ ಪಿ ಯು ಸೈನ್ಸ್ ಓದ್ತಿದ್ದಾನೆ. ಅಂದ್ರೆ ಕೃಷಿಗೆ ಸಂಬಂಧಪಟ್ಟ ವೃತ್ತಿಯಲ್ಲೇ ನಿಮ್ ತಂದೆ ಇದ್ದಾರೆ, ಸೀಡ್ಸ್ ಕಂಪನಿ ಅಂತಂದ್ರೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದ ಹಾಗೆ ಬಹಳಷ್ಟು ರೈತರು ಕೂಡ ಈಗ ಬೀಜೋತ್ಪಾದನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕಾರಣ ಅಂತಂದ್ರೆ ಅವರಿಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ, ಅದರ ಜೊತೆಗೆ ಕಾರ್ಪೊರೇಟ್ ಕ್ಷೇತ್ರದ ಅಥವಾ ಬೇರೆ ಬೇರೆ ಕಂಪನಿಗಳ ಬೆಂಬಲ ಕೂಡ ಅವರಿಗೆ ಸಿಗ್ತಾ ಇರತ್ತೆ. ಇದ್ರ ಬಗ್ಗೆ ಏನಾದ್ರೂ ನಿಮ್ಮ ಹತ್ರ ಮಾಹಿತಿ ಇದೆಯಾ ನಮ್ಮ ರೈತ ಮಿತ್ರರ ಜೊತೆ ಹಂಚಿಕೊಳ್ಳಿಕ್ಕೆ? ಹೌದು ಸರ್, ಇವಾಗ ಸರ್ಕಾರ ನಮ್ಗೆ ಟೆಂಡರ್ ಕೊಟ್ರೆ ನಾವು ಇಷ್ಟು ಬೀಜ ಕೊಟ್ರೆ ಸರ್ಕಾರನೇ ದುಡ್ಡು ಕೊಡುತ್ತೆ ಸರ್. ಇವಾಗ ರೈತರು ಬೆಳೆದು ಮಾರೋಕ್ಕಿಂತ ಸರ್ಕಾರಕ್ಕೆ ಕೊಟ್ರೆ ಅವ್ರಿಗೆ ಯಾವ್ದೇ ಲಾಸ್ ಇರಲ್ಲ ಸರ್, ಅವ್ರದ್ದು ಏನಾದ್ರೂ ಹಾಳಾದ್ರೆ ಗೌರ್ಮೆಂಟ್ ತುಂಬುತ್ತೆ, ಸೀಡ್ಸ್ ಕೊಟ್ರೆ ದುಡ್ಡು ಕೊಡುತ್ತೆ ಸರ್. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್. ನಾವು ಇವಾಗ ಸರ್ಕಾರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದ್ ಸೀಡ್ಸ್ ನ ಅವ್ರಿಗೆ ಕೊಟ್ರೆ, ಅವ್ರು ಕೊಟ್ಟಿರೋ ತಳೆನ ಬೆಳೆದು ಅವ್ರಿಗೆ ಕೊಟ್ರೆ ತುಂಬಾ ಉಪಯೋಗ ಇದೆ ಸರ್. ಇದರಲ್ಲಿ ಏನಾದ್ರೂ ರಿಸ್ಕ್ ಫ್ಯಾಕ್ಟರ್ ಇದೆಯಾ? ನಮ್ ಪಪ್ಪ ಮಾಡೋದು ಬೀಜ ಉತ್ಪಾದನೆ ಮಾಡಲ್ಲ ಸರ್, ಸೀಡ್ಸ್ ಕಂಪ್ನಿಲಿ ಅವ್ರು ಡೀಲರ್ ಆಗಿ ವರ್ಕ್ ಮಾಡ್ತಾರೆ. ಅಂದ್ರೆ ಆ ಕಂಪ್ನಿನ ಎಲ್ಲರಿಗೂ ಹೋಗಿ ಎಲ್ಲ ರೈತರಿಗೆ ಆ ಕಂಪ್ನಿಯಲ್ಲಿ ಸಿಗೋ ಬೀಜಗಳ ಬಗ್ಗೆ ಎಲ್ಲ ಹೇಳಿ ಅವ್ರಿಗೆ ಆ ಬೀಜ ಕೊಡ್ಕೊಳ್ಳೋಕೆ ಮಾಹಿತಿ ಕೊಡ್ತಾರೆ. ಸೊ ನಾನು ನೋಡಿದ ಪ್ರಕಾರ ಸರ್, ಒಂದೊಂದ್ಸತಿ ಬಹಳ ಸರಿ ಫೇಲ್ ಆಗಿದಾವೆ ಸರ್, ಬೀಜನೂ ಫೇಲ್ ಆಗಿದಾವೆ. ಇವಾಗ ಫರ್ಟಿಲೈಸರ್ಸ್ ಅದೆಲ್ಲ ಮಾಡ್ಬೇಕಾದ್ರೂ ಅದನ್ನು ಬಹಳ ಸರಿ ಫೇಲ್ ಆಗಿದೆ ಸರ್. ಇವಾಗ ತುಂಬಾ ತೊಂದರೆ ಆಗುತ್ತೆ ಸರ್, ರೈತರಿಗೂ ತೊಂದರೆ ಆಗುತ್ತೆ, ನಮ್ಮ ತಂದೆಗೂ ತೊಂದರೆ ಆಗಿರುತ್ತೆ ಸರ್. ಅವಾಗ ಏನು ಮಾಡಕ್ ಬರಲ್ಲ ಸರ್, ಇವಾಗ ಎಲ್ಲಾನು ಲಾಸ್ ಆಗ್ಬಿಡುತ್ತೆ. ರೈತರು ಅವಾಗೆಲ್ಲ ಇದ್ರ ಮೇಲೆ ಆಸಕ್ತಿ ಕಳ್ಕೊಂಡಿರೋದು ಅದನ್ನ ತುಂಬಾ ನೋಡಿದೀನಿ ಸರ್, ನಮ್ಮ ತಂದೆಗೆ ಲಾಸ್ ಆಗಿರೋದನ್ನ ಬಹಳ ಸರಿ ನೋಡಿದೀನಿ. ಇದಕ್ಕೆ ಪರಿಹಾರ ಏನಾದರೂ ಇದೆಯಾ? ಕೆಲವೊಂದು ನಮ್ಮಲ್ಲಿ ಒಂದು ಪರಂಪರೆ ಇತ್ತು, ಅದೊಂದು ರೈತಾಪಿ ಸಂಸ್ಕೃತಿ ಆಗಿತ್ತು. ತಮ್ಮ ಬೀಜಗಳನ್ನ ತಮ್ಮ ತಾವೇ ಅವರು ಕಾಯ್ದಿಟ್ಕೊಳ್ತಾ ಇದ್ರು, ಮುಂದಿನ ವರ್ಷಕ್ಕೆ ಅದನ್ನು ಬಳಸಲಿಕ್ಕೆ ಬೇಕು ಅಂತೇಳಿ ಎಲ್ಲ ಬೀಜಗಳನ್ನು ಕಾಯ್ತಿದ್ರು, ಅದರ ಸರಿಯಾಗಿ ಬೀಜೋಪಚಾರ ಮಾಡಿ ಸರಿಯಾಗಿ ಕಾಯ್ದಿಟ್ಕೊಂಡು ಅದನ್ನೇ ಬೆಳೀತಾ ಇದ್ರು. ಆದ್ರೆ ಈಗ ಕಂಪನಿಗಳ ಬೀಜಗಳು ಬರೋದ್ರಿಂದ ಬಹುಶಃ ಅಲ್ಲಿ ಏನಾಗ್ತದೆ, ತಲೆ ತಲಾಂತರದಿಂದ ಬಳಸೋ ಬೀಜಗಳಿಗಿಂತ ಈ ಕಂಪನಿಗಳ ಮುಖಾಂತರ ವೈಜ್ಞಾನಿಕವಾಗಿ ಏನು ಪರಿಷ್ಕೃತ ಬೀಜಗಳಿರ್ತವೆ, ಅದರಿಂದ ಉತ್ಪಾದನೆಯೂ ಹೆಚ್ಚಾಗತ್ತೆ, ಇಳುವರಿನೂ ಹೆಚ್ಚಾಗತ್ತೆ ಅನ್ನೋ ಉದ್ದೇಶದಿಂದ ಬೀಜಗಳನ್ನ ಕೊಂಡ್ಕೊಳ್ತಾರೆ ರೈತರು. ಅದ್ರ ಜೊತೆಗೆ ಕಂಪನಿಗಳು ಕೂಡ ಒಳ್ಳೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅವರು, ಇಳುವರಿ ಬರುತ್ತೆ ಹಾಗೀಗೆ ಅಂತ ಹೇಳಿ. ಇವಾಗ ಹಾಗೆ ಆಲೋಚನೆ ಮಾಡಿದರೆ ಈ ಪರಂಪರಾಗತವಾಗಿ ಪರಂಪರಾಗತ ಕೃಷಿ ಅಂತ ಏನು ಹೇಳ್ತೀವಿ ನಾವು, ಅದನ್ನೇ ಮಾಡೋದು ಉತ್ತಮ ಅಂತಿರೋ, ಅಥವಾ ಈ ಥರ ವೈಜ್ಞಾನಿಕವಾಗಿ ಪ್ರತಿ ವರ್ಷ ಅಭಿವೃದ್ಧಿ ಆಗ್ತಾ ಇರೋ ಈ ಕೃಷಿಯನ್ನು ಮಾಡೋದು ಉತ್ತಮ ಅಂತ ಭಾವಿಸ್ತಿರೋ ಹಾಗೆ? ಸರ್, ಎರಡೂ ಒಳ್ಳೇದೇ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಪಾರಂಪರಿಕವಾಗಿ ಮಾಡಿದರೆ ಅದು ಚೆನ್ನಾಗಿರುತ್ತೆ ಸರ್, ಹೆಲ್ತಿಗೆ ತುಂಬ ಒಳ್ಳೇದಾಗಿರುತ್ತೆ, ಬಟ್ ಅದರಿಂದ ರೈತರು ಈಳ್ ಜಾಸ್ತಿ ಬರೋಂಗಿಲ್ಲ ಸರ್, ಲಾಭನೂ ಕಡಿಮೆ ಆಗುತ್ತೆ. ಈ ವೈಜ್ಞಾನಿಕವಾಗಿ ಬೆಳೆಸ್ಬೇಕು ಸರ್, ಅದನ್ನು ಯಾವ ಮಟ್ಟಿಗೆ ಎಷ್ಟು ಬೆಳೆಸ್ಬೇಕೋ ಅಷ್ಟೇ ಬೆಳೆಸ್ಬೇಕು ಸರ್. ಎಲ್ಲಾನು ಜಾಸ್ತಿ ಯೂಸ್ ಮಾಡಿ ನಾನು ಜಾಸ್ತಿ ಬೆಳೆ ಬರಬೇಕು ಅಂತ ಎಲ್ಲಾನು ಹಾಕಿ ಅದನ್ನು ಹಾಳು ಮಾಡಿದ್ದೆ ಅದು ಒಳ್ಳೇದು ಅಲ್ಲ ಸರ್. ಎಲ್ಲ ಮಿತಿಯಲ್ಲಿರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಆದರೆ ಒಂದೊಂದ್ಸರಿ ಆಲೋಚನೆ ಮಾಡಿದಾಗ ನಾವು ಎಲ್ಲವನ್ನು ಎಲ್ಲ ಅಭಿವೃದ್ಧಿಯನ್ನು ನಾವು ಮೇಜರ್ ಮಾಡೋದು, ಅದರಿಂದ ಎಷ್ಟು ಇನ್ಕಮ್ ಇದೆ, ಅದರಿಂದ ನಾವು ಎಷ್ಟು ಗಳಿಸ್ಲಿಕ್ಕೆ ಸಾಧ್ಯ ಇದೆ, ಮತ್ತು ಎಷ್ಟು ಬೇಗ ನಾವು ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇದೆ ಅನ್ನೋದು ಒಂದು ಮೇಜರ್ಮೆಂಟ್. ಈಗ ಸಾಮಾಜಿಕವಾಗಿ ಎಲ್ಲರೂ ಅದೇ ರೀತಿ ಆಲೋಚನೆ ಮಾಡ್ತಾರೆ. ಆದರೆ ಕೃಷಿಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದಾಗ ನಾವು ಕೃಷಿಗೆ ಸಂಬಂಧಪಟ್ಟಂತೆ, ರೈತನಿಗೆ ಸಂಬಂಧಪಟ್ಟಂತೆ, ನಾವು ಬೆಳೆಯೋ ಉತ್ಪಾದನೆಗೆ ಸಂಬಂಧಪಟ್ಟಂತೆ ನಾವು ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತೀವಿ. ರೈತ ಮಾಡೋದನ್ನು ಎಲ್ಲವನ್ನೂ ಒಂದು ವೃತ್ತಿ ಧರ್ಮ, ಇದನ್ನು ಕೃಷಿಗಷ್ಟೇ ಸೀಮಿತ ಮಾಡೋದು ಸರಿಯಾ, ಅಥವಾ ಕೃಷಿಯನ್ನು ಕಮರ್ಷಿಯಲ್ ಆಕ್ಟಿವಿಟೀಸೇ ಅಲ್ಲ ಅಂಥೇಳಿ ನಾವು ಟ್ರೀಟ್ ಮಾಡೋದು ಸರಿಯಾ, ಏನನ್ಸುತ್ತೆ ನಿಮಗೆ? ಸರ್, ಕೃಷಿಯನ್ನ ಕಮರ್ಷಿಯಲ್ ಆಕ್ಟಿವಿಟೀಸ್ ಆಗಿ ನೋಡ್ಬೋದು ಸರ್, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಕೃಷಿಯಿಂದನು ನಾವು ನಮ್ ಸಂಬಂಧ ಅಷ್ಟೇ ಮಾಡಲ್ಲ ಸರ್, ಎಲ್ಲರಿಗೂ ಕೊಡ್ತೀವಿ, ಅದರಿಂದ ನಮಗೂ ದುಡ್ಡು ಬೇಕೇ ಬೇಕು, ಅದನ್ನ ಕಮರ್ಷಿಯಲ್ ಆಕ್ಟಿವಿಟಿ ಅಂತಾನೆ ಒಪ್ಕೊಂತೀನಿ ಸರ್. ಬಟ್ ಕೃಷಿಯಲ್ಲಷ್ಟೇ ಎಲ್ಲ ಮಾಡ್ಬೇಕು ಅಂತ ನಾನು ಒಪ್ಪಂಗಿಲ್ಲ ಸರ್. ಯಾಕಂದ್ರೆ ರೈತ ಚೆನ್ನಾಗಿ ಬೆಳೆದನೆ ಕೊಡ್ಬೋದು, ಬಟ್ ಮಾರೋ ದಲ್ಲಾಳಿಗಳನ್ನು ಅದನ್ನ ಅಡಲ್ಟ್ರಾನ್ ಮಾಡಿ ಕೊಡ್ಬೋದು ಸರ್, ಅದನ್ನ ಹೇಳಕ್ಕಾಗಲ್ಲ. ಎಲ್ಲರೂ ಅದನ್ನ ಪಾಲಿಸ್ಬೇಕು ಸರ್, ರೈತರು ಅಷ್ಟೇ ಪಾಲಿಸ್ಬೇಕು ಅಂತ ಇಲ್ಲ ಸರ್, ಎಲ್ಲರೂ ಅವ್ರವ್ರ ವೃತ್ತಿ ಧರ್ಮನ ಪಾಲಿಸ್ಬೇಕು. ಅಂದ್ರೆ ಏನಾದ್ರೂ ಆದ್ರೆ ಅಥವಾ ಯಾವ್ದೋ ಗುಣಮಟ್ಟ ಕೊಲ್ಯಾಪ್ಸ್ ಆದ್ರೆ ಅದಕ್ಕೆ ರೈತ ಮಾತ್ರ ಹೊಣೆಗಾರ ಆಗೋದಿಲ್ಲ, ರೈತ ಒಬ್ಬನೇ ಕಾರಣ ಆಗಕ್ ಸಾಧ್ಯನೇ ಇಲ್ಲ ಸರ್. ಯಾಕಂದ್ರೆ ಅದನ್ನ ಯಾರು ಮಾರಿರ್ತಾರೆ, ಯಾರ್ ಬೇಕೋದು ಮಾಡ್ಬೋದು ಸರ್. ಪಾಪ ರೈತ ಚೆನ್ನಾಗಿ ಬೆಳೆದು ಕೊಟ್ಟಿದ್ರೆ ಅಲ್ಲಿ ದಲ್ಲಾಳಿಗಳು ಅದನ್ನ ಏನೇನೋ ಮಿಕ್ಸ್ ಮಾಡಿ ಕೊಟ್ರೆ ರೈತನ ತಪ್ಪು ಇರೋದೇ ಇಲ್ಲ ಸರ್. ವೃತ್ತಿ ಧರ್ಮ ಅನ್ನೋದು ಎಲ್ಲರಿಗೂ ಅನ್ವಯ ಆಗ್ತದೆ, ಅದನ್ನ ಎಲ್ಲರೂ ಪಾಲಿಸಬೇಕು. ಅದು ನಮ್ಮ ಕೃಷಿಗಷ್ಟೇ ಸೀಮಿತ ಅಲ್ಲ ಅಂತ ಹೇಳ್ತೀರಿ. ಒಳ್ಳೆ ಮಾತಾಡಿದಿರಮ್ಮ, ತುಂಬಾ ಸಂತೋಷಮ್ಮ, ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೃಷಿ ಕ್ಷೇತ್ರದಲ್ಲಿನ ಅವಕಾಶಗಳು ಈ ಬಗ್ಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಅರುಣ್ ನಾಯಕ್, ಪ್ರಸ್ತುತಿ ನೆರವು ನವೀನ್ ಮಹಾಲೆ. ಮೊದಲಿಗೆ ಹುಬ್ಬಳ್ಳಿ ಮಾರುಕಟ್ಟೆ ಪೇಟೆ ಧಾರಣೆಯನ್ನು ಕೇಳೋಣ. ಜವಾರಿ ಕಡಲೆಕಾಳು ಕನಿಷ್ಠ 4,369, ಗರಿಷ್ಠ 5,001. ಕಡಲೆಕಾಳು ಕನಿಷ್ಠ 7,209, ಗರಿಷ್ಠ 7,209. ಉದ್ದಿನಕಾಳು ಕನಿಷ್ಠ 1,230, ಗರಿಷ್ಠ 6,426. ಗೆಜ್ಜೆ ಶೇಂಗಾ ಕನಿಷ್ಠ 5,311, ಗರಿಷ್ಠ 7,111. ಮಡಿಕೆ ಓಲ್ 8,000, ಕನಿಷ್ಠ ಗರಿಷ್ಠ 9,164. ಪುನಾ ಈರುಳ್ಳಿ ಕನಿಷ್ಠ 250, ಗರಿಷ್ಠ 1,100. ತೆಲಗಿ ಈರುಳ್ಳಿ ಕನಿಷ್ಠ 200, ಗರಿಷ್ಠ 860. ಆಲೂಗಡ್ಡೆ ಕನಿಷ್ಠ 1,000, ಗರಿಷ್ಠ 1,430. ಕುಸುಬೆ ಕನಿಷ್ಠ 3,811, ಗರಿಷ್ಠ 3,811. ಸೋಯಾಬೀನ್ ಕನಿಷ್ಠ 3,229, ಗರಿಷ್ಠ 3,811. ಗೋಧಿ 2,000 ಕನಿಷ್ಠವಾದರೆ ಗರಿಷ್ಠ 4,020. ಗದಗ ಮಾರುಕಟ್ಟೆ ಕನಿಷ್ಠ 4,287, ಗರಿಷ್ಠ 5,039 ಕಡಲೆಕಾಳಿನ ಬೆಲೆಯಾಗಿದೆ. ಅಲಸಂದೆ ಕಾಳು 5,411, ಗರಿಷ್ಠ 7,222. ಕುಮಿನ್ ಸೀಡ್ ಕನಿಷ್ಠ 2,412, ಗರಿಷ್ಠ 10,701. ಹೆಸರುಕಾಳು ಕನಿಷ್ಠ 3,024, ಗರಿಷ್ಠ 10,369. ಗೆಜ್ಜೆ ಶೇಂಗಾ ಕನಿಷ್ಠ 3,040, ಗರಿಷ್ಠ 7,180. ಮೆಕ್ಕೆಜೋಳ ಸ್ಥಳೀಯ ಕನಿಷ್ಠ 1,617, ಗರಿಷ್ಠ 2,052. ಸೂರ್ಯಕಾಂತಿ ಕನಿಷ್ಠ 2,009, ಗರಿಷ್ಠ 3,889. ತೊಗರಿ 4,254 ಹಾಗೂ ಕನಿಷ್ಠ ಮತ್ತು ಗರಿಷ್ಠ. ಬಿಳಿ ಗೋಧಿ ಕನಿಷ್ಠ 1,787, ಗರಿಷ್ಠ 5,815. ಇನ್ನು ಬಾಗಲಕೋಟೆಯ ಮಾರುಕಟ್ಟೆಯನ್ನು ನೋಡುವುದಾದರೆ ಕಡಲೆಕಾಳು ಆವರೇಜ್ ಇಡೀ ಕನಿಷ್ಠ 4,749, ಗರಿಷ್ಠ 4,849. ಕೌಪಿಯಾ ಇಲ್ಲವೇ ಅಲಸಂದೆ ಓಲ್ ಕನಿಷ್ಠ 7,139, ಗರಿಷ್ಠ 7,221. ನೆಲಗಡಲೆ ಗೆಜ್ಜೆ ಶೇಂಗಾ 2,170, ಕನಿಷ್ಠ ಗರಿಷ್ಠ 7,430. ಮೆಕ್ಕೆಜೋಳ ಹೈಬ್ರಿಡ್ ಇಲ್ಲವೇ ಸ್ಥಳೀಯ ಕನಿಷ್ಠ 1,765, ಗರಿಷ್ಠ 2,009. ಸೂರ್ಯಕಾಂತಿ ಇಲ್ಲವೇ ಸೂರ್ಯಪಾನ ಕನಿಷ್ಠ 4,326, ಗರಿಷ್ಠ 4,726. ಇದುವರೆಗೆ ಪೇಟೆ ಧಾರಣೆ ಕೇಳಿದ್ರಿ. ಇನ್ನು ಮುಂದೆ ಸಂಪ್ರದವನಿ ವಾದನ ಕೇಳುತ್ತೀರಿ. ಬಾಗಲಕೋಟೆ ತಾಲೂಕಿನ ಕೈಗೂರಿನ ಬಸಪ್ಪ ರಾಮಸ್ವಾಮಿ ಭಜಂತ್ರಿ ಹಾಗೂ ಸಂಘಟಕರಿಂದ. ¶¶ ಹೇಳ್ತೀನಿ.